ಯಾಕೋ ಹೊಸಿ ರಸ್ ಆಗ್ಬಿಟ್ಟಿತ್ತು ಅಂಗಡಿ ಪಂಗಡಿ ಎಲ್ಲವಾ. ಇನ್ನೇನು ಹಣೆಯ ಕಡೆಯಿಂದ ಒಂದು ಫೋನ್ ಗೇನ್ ಮಾಡ್ಸೋಣ ಅಂತನ್ಕೊಂಡು ಹಿಂಗ್ ಹೋಯ್ತಾ ಇದ್ನಾ. ನೀನ್ ನೋಡಿದ್ರೆ ಹಿಂಗೆ ಒದ್ದೆಯಾಗಿ ನಿಂತಿದ್ದಲ್ಲ ಅದಕ್ಕೆ ಹಂಗೆ ಮಾತಾಡ್ಸೋಣ ಅನ್ಕಂಡೆ, ಜೊತೆ ಬೇರೆ ನೆಂದ್ ಬಿಟ್ಟಿದ್ದಲ್ಲ ಕೆಮ್ಮು ಗಿಮ್ಮು ಆಗ್ಬಿಟ್ಟದೆ. ಇರ್ಲಿ ಹೊಸಿ, ಆಮೇಲಿಂದ ಕಷಾಯ ಕುಡಿಯುವಂತೆ, ಬಾಯಿಲಿ ಹಣೆಯ ಮನೆ ಕಡೆ ಹೋಗಿ ಬರೋಣ. ನಾನು ಹೊಸಿ ಗೊಬ್ಬರ ತಗಬೇಕಿತ್ತು, ಅವನ್ಗಾರ ಹೊಸಿ ಇಂಪ್ಲಿಯನ್ಸ್ ಇರ್ತದಲ್ಲ ಹಾಗೆ ಕೊಡ್ಗಿಡ್ಸೋಣ. ಈಗ ಒಳವಾಯ್ತೆ, ಬಿರ್ಬಿರ್ನೆ ನಡಿ, ನಂಗ್ ಬಿರ್ಬಿರ್ನೆ ಬಾ ಅನ್ಬೇಡ ಹೊಸಿ, ಕಾಲ್ ನೋವಾಗ್ಬಿಟ್ಟೈತೆ. ನಿಧಾನಕ್ಕೆ ಹೆಜ್ಜೆ ಹಾಕ್ತಿರೋ? ನಾನು ಹೊಸಿ ಬಾಗಿಲು ತಟ್ಟಿ ಹಣೆಯನ್ ಕರೆದು ಮಾತಾಡಿಸ್ತಾ ಇರ್ತೀನಿ. ಓ ಶಂಕರಣ್ಣ, ಬಾಬಾ ಹೊರಗೆ ಬಾಯಿಲಿ ಹೊಸಿ, ಜಗತಿ ಮೇಲೆ ಕೂತ್ಕೊಳ್ಳೋಣ. ಅಯ್ಯೋ ಈ ಮಳೆಲ್ ಏನ್ ಕೂತೈತೆ, ಬಾಯ್ ಒಳಕೆ ಬಾ. ಹಂಗಂದ ನಾನು ನಡಿ ಒಳಕೆ ಕೂತ್ಕೊಳ್ಳೋಣ ಅನ್ನೋದ್ರ ಬದಲು ತಣ್ಣಗೆ ಹೆಂಗ್ ಹೊಡಿತೈತ್ ನೋಡಲ್ಲಿ. ನಾನು ನೀನಾಗೆ ಕರೀಲಿ ಅಂತ ಅನ್ಕಂದು ಹಂಗಂದೆ, ನನ್ಗೇನು ಹೊರಗಡೆ ಕೂರಕ್ ಹಾಕಲ್ಲ. ನೀನು ಮನ್ಲಿಕ್ಕೆ ಏನ್ ಹಾಸ್ಬೇಡ ಹುಸಿ, ಆ ಚೇರ್ ಇದ್ರೆ ಎಳ್ಕೈಲಿ, ನಂಗೆ ನೆಲ್ದಲ್ಲಿ ಕೂರಕ್ಕೆ ಹುಸಿ ಮಂಡಿ ನೋಯ್ತೈತೆ. ಚೇರ್ಗೇರ್ ಎಳ್ಕತ್ಯ ಹೆಂಗೆ? ಎಲ್ಲಿ ಚೇರ್ ಅವಲ್ ಕೂತ್ಕೊಳಪ್ಪ, ನೆಲ್ದಲ್ಲಿ ಕೂರಕ್ ಹಾಕಲ್ಲ ನೋಡೋ, ಒಳ್ಳೆ ಐಸ್ ಐಸ್ ಮುಟ್ಟಂಗೈತದೆ. ಅದೇ ಈ ಏಸು ಪಸ್ನಾಗೆಲ್ಲ ನಮ್ಗೆ ಕಾಲ ಇಡಕ್ ಹಾಕಲ್ಲ, ಜುಮ್ ಅಂತದೆ. ಇದು ಹೆಂಗಾಗ್ಬಿಟೈತೆ ಅಂತ ಅಂದ್ರೆ, ನನಗೊಂದ್ ನಾಲ್ಕೈದು ದಿವಸದಿಂದವ ಈ ದೊಡ್ಡ ದೊಡ್ಡ ಪೇಟೆ ಪಟ್ಟಣದಲ್ಲೆಲ್ಲವ ಎಸಿ ಅಂತ ಹಾಕತ್ತಾರಲ್ಲ, ಹಂಗೆ ದೇವ್ರ ಬಂದು ಎಸಿ ಪಿಟ್ ಮಾಡ್ಬಿಟ್ಟವ್ನೇನೋ ಅನ್ನತ್ರ. ಅಂದ್ರೆ ಈ ವಾತಾವರಣದಾಗೆ ಬೀಸ್ತಾರೆ ಈ ತಂಡಿ ಗಾಳಿಗೆ ಇಡೀ ಪ್ರಪಂಚಕ್ಕೆಲ್ಲ ಎಸಿ. ಬಾ ಮೀನಾ ಕವಳಿಕೆ. ಓ ಅದೇ ಹುಡುಕ್ತಾ ಇದ್ದೆ, ಇಲ್ಲೇ ಜಗತಿ ಬಡ್ಡೆ ಕೂರವ್ರು ಎಲ್ಲೋಗ್ಬಿಟ್ರಪ್ಪ ಇಬ್ರುವೆ ಅಂತ. ಈ ಪಾಟಿ ಸೆಕೆ ಹತ್ಕಂದದಲ್ಲ ಅದಕ್ಕೆ ಒಳಗೋದ್ರೂ ತಂಬಲು ಗಿಂಬಲು ಕೊಟ್ಟು ಕರಿಬೇಕ ಒಳಗಡೆ. ಅಂದ್ರೆ ಅವಳು ಹುಸಿ ಒದ್ದೆ ಆಗ್ಬಿಟ್ಟವಳಲ್ಲ, ಜೊತೆಗೆ ಹುಸಿ ಕೆಮ್ತಾ ಇದ್ಲ, ಅದಕ್ಕೆ ತಡವಾಗಿ ಹೆಜ್ಜೆ ಹಾಕ್ತೀನಿ ಅಂತಂದ್ಲು. ಅವಳಿಗೆ ತಾಂಬೂಲ ಕೊಡೋದ್ ಬೇಡ, ಅವಳೆ ಲಾಸ್ಟಿಗೆ ಹೋಗ್ಬೇಕಾದ್ರೆ ಕೊಟ್ಟೈತಲ್ಲ ಹಿಂಗೆ ನೋಡಂದಂತೆ. ಮೀನಕ್ಕ ನಾನು ಆಗ್ಲೇ ಹೇಳ್ದಂಗೆ ಹಣ ಏನತ್ರ ಹುಸಿ ನಾನು ಕೇಳ್ಕತ್ತೀನಿ, ನೀನು ಏನಾದ್ರು ಗೊಬ್ಬರ ಪಬ್ರ ಬೇಕು ಅನ್ನೋದ್ರೆ ಈಗಲೇ ಹುಸಿ ಹೇಳ್ಬಿಡು. ಓ ನಂಗ್ ಬೇಡ ಅಂದೆನಾ, ನೀವ್ ಏನೇನ್ ಮಾಡ್ತೀರ ಅದ್ರಲ್ಲಿ ನಂದು ಒಂದ್ ಪಾಲು ಎತ್ತಿಟ್ಬಿಡ್ಬೇಕು ಮೀನಕ್ಕಂಗೆ ಅಂತ. ನೋಡು ಆಗ್ಲೇ ಮಳೆ ಹಿಡ್ದೇ ಬಿಡ್ತು. ಹೌದೌದು, ಏ ಈಗ ಜಮೀನ್ ಕಡೆ ಹೋಗಕ್ಕೆ ಹೊಸಿ ಯೋಚನೆ ಮಾಡಂಗ ಆಗ್ಬಿಟ್ಟೈತೆ. ಎಲ್ಲ ಆಯ್ತದಪ್ಪ, ಈಗ ಎಲ್ಲ ಹೋಗ್ತದೆ ಹೇಳು. ಏನ್ ಅರೆ ಪರೆ ಹೊಡೆದಿದ್ದು ಆ ಕಾಳು ಪಳ ಹಾಕಿ ಜಾಗದಲ್ಲೆಲ್ಲವ, ನೀರ್ ನಿಂತು ನಿಂತೈತೆ. ಈಗ ಈ ಕಡೆಗೆ ಬಗೆ ಮೊಬ್ಬ ನೀರ್ ಹೋಗ್ಸೋ ನನಗೂ ಆಯ್ತಿಲ್ಲ, ಈಗ ಮಳೆ ಬಿಡುವ ಅದ್ರ ಹತ್ಲಾಗ ಹಿಂಗತ್ತದೆ ನನಗೂ ಇಲ್ಲ, ಪರಿಸ್ಥಿತಿ ಹಿಂಗ ಆಗ್ಬಿಟ್ಟದೆ. ನಾನ್ ಹುಡ್ತಾ ಇರ್ಲಿಲ್ಲ ನೋಡ್ರಲ್ಲ ಬಿಡು ಇಂತ ಪರಿಸ್ಥಿತಿ. ಅಲ್ಲ ದಿಗ್ಬಾಗ್ಲು ಅಂದ್ರೆ ಮೇ ತಿಂಗಳಲ್ಲಿ ಈ ತರವ ಮಳೆ ಹಿಡ್ಕೊಂಡು ಬಟ್ಟೆ ಒಣಗಂಗಿಲ್ಲ, ಹೊತ್ತಕ್ಕೆ ಹೋಗಂಗಿಲ್ಲ, ಜಮೀನು ಒಣಗಂಗಿಲ್ಲ, ಬಟ್ಟೆ ಆಗ್ಬಿಡ್ತಲ್ಲ ಅಂತ ಅನ್ಕೊಂಡು ಎಂತ ಚಂದ ಉಳಿಸಿದ್ದೆ ಅಂತೀಯ ಶಂಕರಣ್ಣ. ನಂಗೂ ಗೊತ್ತಿಲ್ಲ, ಸ್ವಲ್ಪ ಜೋಳದ ಮೇಲೆ ಆಲೂಗಡ್ಡೆ ಹಾಕೋಣ ಅಂತ ಅಂತ ಅನ್ಕೊಂಡು ಈಗ ಬಂದು ಹಿಡ್ಕೊಂಡು ಸದ್ಯ ಹಾಕ್ಲಿಲ್ವಲ್ಲ, ಇಟ್ಕೊಂಡಿದ್ದೀನಿ ಬೀಜ ಎಲ್ಲಾನು. ಅದು ನಿನ್ ಪುಣ್ಯ ಪುಣ್ಯ. ಈಗಂತವೆ ಮಳೆ ಬಿಟ್ಟು ಒಂದು ಆರಾಗಿ ಚೆನ್ನಾಗಿ ಹಾರ್ಕಬೇಕು, ಹಾರ್ಕೊಳ್ಳೋವರ್ಗು ನಾನು ಹೋಗೋದು ಇಲ್ಲ ಹಾಕೋದು ಇಲ್ಲ. ಅಲ್ಲ ಹೋಗಕ್ಕೆ ಹಾಕಲ್ವಾ ಇನ್ನೆಲ್ಲಿ ಹೋಗೋದು? ಅದೇ ಅದೇ ಅದೇ, ಒಂದು ವಾರ ನೀನ್ ಹೇಳ್ತೀಯ, ಒಂದ್ ವಾರ ಆದ್ಮೇಲೆ ಮತ್ತೇನಾದ್ರು ಹೊಳವಾಗಿ ಮತ್ ಮಳೆ ಹಿಡಿದ್ಬಿಟ್ರೆ ಎಂತ ಕಷ್ಟ ಆಯ್ತದೆ ಅಂತ ಹೇಳಿ. ಆದ್ರೂ ನಾನು ಹೊಸಿ ಈ ಗೊಬ್ಬರ ವಾ ಸ್ಟಾಕ್ ಮಾಡಿ ಮಡಿಕೊಳ್ಳೋಣ ಅಂತವ, ಹಿಂಗೆ ನೆನ್ನೆ ಮೊನ್ನೆ ಹೋದ್ನ ಹುಸಿ ಒಳವಾಗಿದ್ದಾಗ, ಏನ್ ಅಂಗಡಿ ಹತ್ರ ಹುಸಿ ಒಳವಾಗದೆ ತಡ, ಏನ್ ಜೀನ್ ಎಲ್ಲ ಬಂದ್ಬಿಡ್ತಾರ, ಅಯ್ಯೋ ಜೇನುಳ ಮುತ್ಕೊಂಡ ಅದನ್ನು ಹೆಂಗಂತಿರ್ತಾರ ಗೊತ್ತಾ? ಒಳವಾಗಿತ್ತು ಬಂದೆ ಈ ಮಳೆ ಬರೋದ್ರೊಳಗಡೆ ದಾಟ್ಕೊಬಿಡೋಣ, ಮಳೆ ಬರೋದ್ರೊಳಗಡೆ ದಾಟ್ಕೊಬಿಡೋಣ ಮನೆ ಸೇರ್ಕೊಳ್ಳೋಣ ಅಂತಿರ್ತಾರೆ. ಹಂಗಾಗಿ ಒಂದ್ ಎರಡ್ ಮೂರ್ ದಿನ ಹೋದ್ನ ಗೊಬ್ಬರದ ಅಂಗಡಿಗಂತೂ ಪುರ್ಸತ್ತೇ ಇಲ್ಲ. ಪಾಪ ಈ ಟೈಮ್ನಾಗೆಲ್ಲ ಹೆಚ್ಚಿಗೆ ರಸ್ ಆಗೋದು, ಅನ್ನೂ ಇಲ್ಲ, ಬಟ್ಟೆ ಇಲ್ಲ, ನೀರು ಇಲ್ಲ, ದಿದ್ದು ಇಲ್ಲ. ಹತ್ತು ಗಂಟೆ 11 ಗಂಟೆ ರಾತ್ರಿ ಆದ್ರೂ ಬಾಗಿಲು ತೆಗಿಸ್ಕೊಂಡೆ ಕೂತ್ಕೊಂಡಿರ್ತಾರೆ, ಕೂತಿರ್ತಾರೆ. ಈ ವಿಷಯದಲ್ಲಿ ನಂಗೆ ಹೊಸಿ ಸಮಾಧಾನ. ಯಾಕೆ ಕೇಳು? ಈ ಸಂಕ್ರಣ ಅಣ್ಣಯ್ಯ ಸೇರಿಸಿ ಮೀನಕ್ಕಂಗ್ ಪ್ರತಿ ವರ್ಷ ಕೊಟ್ಟು ಬಿಡ್ತೀರಾ ಗೊಬ್ಬರ, ನಾನ್ ಕ್ಯೂನ್ ಇಲ್ಲ ತಪ್ಪಿಸ್ತೀರಾ. ಅಣ್ಣ ನಾನು ಹೊಸಿ ಈ ಗೊಬ್ಬರ ಸ್ಟಾಕ್ ಮಾಡೋಣ ಅಂತ ಯಾಕಂದೆ ಅಂತಂದ್ರೆ, ನೀನ್ ಹೇಳ್ದಂಗೆ ಈ ಮುಂದಿನ ವಾರದಾಗ ಏನಾದ್ರು ಹೊಸಿ ಮಳೆ ಹೊಳವಾಗಿ ಅದರಿಂದ ಆಚೆ ವಾರದಾಗ ಏನಾದ್ರು ಒಂದ್ ಒಳ್ಳೆ ಬೆರ್ಗಿರ್ಗ್ ಬಂತು ಅಂತಂದ್ರೆ ಬಿತ್ತನೆ ಮಾಡ್ಕೊಬಿಟ್ಟು ಅವಾಗ ಮಾಡ್ಲೇಬೇಕು ಶಂಕರಣ್ಣ. ಮತ್ತೆ ಬತ್ತದೆ ಮಾಡ್ತದೆ ಅಂತ ಕೂತ್ಕೊಳ್ಳಂಗಿಲ್ಲ, ಕಾಯಂಗಿಲ್ಲ, ಹೋಗ್ಲಿ ಮಾಡೋದ್ ಮಾಡ್ಲೇಬೇಕು ಅಲ್ವಾ. ಈಗ ಇದೊಂಥರ ಒಳ್ಳೇದಾಯ್ತು ಬಿಡು, ಈಗ ಬತ್ತೈತಲ್ಲ ಬಂದ್ಬಿಡಿ, ಅದ್ ಎಷ್ಟು ಬತ್ತದ ಅಷ್ಟು ಬರ್ಲಿ ಬರ್ಲಿ. ನನ್ಗಂತೂ ಹೇಳಿದ್ನಲ್ಲ ಯಾವತ್ತು ಎಷ್ಟೊತ್ತಲ್ಲಿ ಮಳೆ ಬಂದ್ರು ಖುಷಿ ಸಂತೋಷ. ಭೂಮಿ ಚೆನ್ನಾಗಿ ಅಸ್ನ ಆಯ್ತಾಳೆ ಅಲ್ವಾ? ಅಲ್ಲ ನೀರಿದ್ರೆ ಅಲ್ವಾ ನಮಗೆ ಜೀವ ಬೆಳೆ. ಅದಕ್ಕೆ ಒಸಿ ನಿಂಗಪ್ಪಂಗುವೆ ಸಂಕ್ರಣಂಗು ಹೇಳ್ಬಿಟ್ಟು ಏನಾದ್ರು ಒಂದ್ ಹತ್ ಮೂಟೆ ಏನಾದ್ರು ತಕ್ಷಣ ಕೇಳ್ತಿ ಹಂಗೆ ಕೇಳಕ್ಕೆ ಅಂತ ಬಂದಪ್ಪ. ನೀನು ಹಂಗೆಲ್ಲ ಇದ್ ಮಾಡಕ್ ಹೋಗ್ಬೇಡ ಶಂಕರಣ್ಣ. ಈಗ ನಾನು ಮೊನ್ನೆ ದಿವಸ ವಿಜಯಣ್ಣ ತಕ್ ಹೋಗಿದ್ದೆ, ಈಗ ಬೇಕಲ್ಲಪ್ಪ, ಹೌದು ಬೀಜಕ್ ಬೇಕು, ಗೊಬ್ಬರಕ್ ಬೇಕು, ಸ್ವಲ್ಪ ಇಸ್ಕೊಂಬರೋ ದುಡ್ಡು ಕಾಸ ಅಂತ ಅಂತ ಅನ್ಕೊಂಡು ಕಾಸು ಇಸ್ಕೊಂಬರಕ್ ಹೋಗಿದ್ದೆ. ಕಾಸು ಯಾವಾಗ್ಲೂ ಕೇಳದಾಗೆಲ್ಲ ಕೊಡ್ತಿದ್ದಾನು, ಈಗ ಎತ್ತ ತಗೊಂಡ್ ಮಾತಾಡ್ಬಿಡೋದ ಅಂದ್ರೆ ಅಂದ್ರೆ ಕೊಡಕ್ಕಿಲ್ಲ ಅನ್ನತ್ರದಲ್ಲಿ ಅಂದ್ರೆ ಗೊಬ್ಬರ ಕೊಡಿಸ್ತೀನಿ, ಬೀಜ ಕೊಡಿಸ್ತೀನಿ, ದುಡ್ಡು ಕೊಡಕ್ಕಿಲ್ಲ ಅನ್ನ ಇಲ್ಲ. ಹಂಗಲ್ಲ, ವಿಜಯಣ್ಣ ಹೇಳೋದು ಒಳ್ಳೇದೇ ಒಂಥರ ಅಂದ್ರೆ ನೀನು ಸುಮ್ನೆ ನಾನ್ ದುಡ್ಡು ಕೊಡ್ತೀನಿ ಅಂತ ಅನ್ಕೊಂಡು ತಂತಂದು ವರ್ಷ ವರ್ಷ ಅಲ್ಲೆಲ್ಲೂ ಸುರಿದು ಹಾಳು ಮಾಡಕ್ ಹೋಗ್ಬೇಡ. ನೀನು ಆ ಮಣ್ಣಿಂದ ಒಂದು ಕಾರ್ಡ್ ಕೊಡ್ತಾರಂತಲ್ಲ, ಇದು ಸಾಯಲ್ ಕಾರ್ಡ್, ಸಾಯಲ್ ಕಾರ್ಡ್, ಸಾಯಲ್ ಹೆಲ್ತ್ ಕಾರ್ಡ್ ಅಂತ ಅನ್ಕೊಂಡು ಅದ ಮೊದಲು ಮಾಡಿಸು ಅಂತ ಹೇಳ್ಬಿಟ್ಟು ತಾಕೀತ್ ಮಾಡ್ಬಿಟ್ಟು. ಹೌದಾ, ನೀನ್ ಇರ್ತೀರ ಮಾಡ್ತಿಲ್ವಾದ? ನಾನು ಮಾಡಿಸಿದ್ದೆ, ಎಲ್ಲ ಸೇರ್ಕೊಂಡೈತೆ. ಆಮೇಲೆ ಮೂರ್ ವರ್ಷಕ್ಕೊಂದ್ಸರಿ ಒಂದಪ್ಪ ಮಾಡಿಸ್ಬೇಕಂತ. ಯಾಕೆ ಅಂತ ಅಂತಾರೆ, ಒಂದ್ಸರಿ ಮಾಡಿಸಿಟ್ಕೊಳ್ಳೋದಲ್ವ ಅಂತ. ನಾವ್ ಹೆಂಗೆ ಒಂದ್ ಸ್ವಲ್ಪ ಶೀತ ಆದಾಗ ಜ್ವರ ಆದಾಗ ಡಾಕ್ಟರ್ ತಕ್ ಹೋಯ್ತಾ ಇರ್ತೀವೋ ಆ ತರ ಮೂರ್ ವರ್ಷಕ್ಕೊಂದ್ಸರಿ ಮಾಡ್ಕೋಬೇಕಂತ. ಮಣ್ಣಿನ ಪರೀಕ್ಷೆ ಮಾಡಿಸಿದ್ರೆ ಶಂಕರಣ್ಣ ಅದ್ರಲ್ಲಿ ಏನೇನೈತೆ ಏನೇನಿಲ್ಲ ಎಲ್ಲಾನು ಹೇಳ್ತಾರಂತೆ. ಅಲ್ಲಿ ಏನು ನಮ್ಮ ಮಣ್ಣಲ್ಲಿ ಜಾಸ್ತಿ ಇರ್ತದ ಅಂತ ಗೊಬ್ಬರ ತಂದು ಕಡಿಮೆ ಹಾಕ್ಬೇಕು. ಹಾಕ್ಬಾರ್ದು ಇಲ್ಲ ಕಡಿಮೆ ಹಾಕ್ಬೇಕು. ಈಗ ಪೊಟ್ಯಾಶು ಇಂಥವೆಲ್ಲ ಅವಲ್ಲ ಸ್ವಲ್ಪ ಜಾಸ್ತಿನೇ ಇರ್ತದಂತೆ ನಮ್ಮ ಮಣ್ಣಲ್ಲೆಲ್ಲ, ನಮ್ಮೂರಿನ ಮಣ್ಣಲ್ಲಿ. ಅದಕ್ಕೆ ಅದು ಸಿಕ್ಕಾಪಟ್ಟೆ ತಂದು ಹಾಕಕ್ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು. ಈಗ ಬರೀ ನಾವು ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಅಂತ ಅನ್ಕೊಂಡು ತಂದು ಹಾಕ್ತೇವಲ್ಲ ಹಂಗಲ್ಲ. ಇದು ಮೊದಲು ನಿನ್ ಕಾರ್ಡ್ ಮಾಡಿಸು, ನಾನೇ ಮಾಡಿಸ್ಕೊಡ್ತೀನಿ. ಇದು ಮಾಡಿದ್ಮೇಲೆ ಅದು ಯಾವ್ಯಾವ್ದು ಅಂಶ ಎಷ್ಟೆಷ್ಟಿರ್ತದೆ ಅಂತ ಗೊತ್ತಾಯ್ತದೆ. ಪೊಟ್ಯಾಶ್ ಅಂಶ ನಮ್ಮ ಭೂಮಿಲಿ ನಮ್ಮ ಬೆಳೆಗೆ ಬೇಕಾಗುವಷ್ಟು ಐತೆ ಅಂತ ಅಂದ್ರೆ ಯಾಕೆ ತಂದು ಹಾಕಕ್ ಹೋಗ್ಬೇಕು ಅದು ಸಾಲ ಮಾಡ್ಕೊಂಡು ಅಂತ ಅನ್ಕೊಂಡು ಅದ್ ಹೇಳಿದ್ನ. ಇವ್ನ ಹೇಳೋದು ಒಳ್ಳೇದೇ ಅಂತ ಅನ್ಕೊಂಡು ಹೇಳಿದೀನಿ, ದುಡ್ಡು ಕೊಟ್ಟರೆ ಮಾಡ್ತೀನದ ಅಂತ ಹೇಳಿದೀನಿ. ಅಲ್ಲ, ಈಗಾಗಲೇ ಟೈಮ್ ಆಗ್ಲಿಲ್ವಾ ಅಣ್ಣ, ಈಗ ಇಷ್ಟೊಂದು ನೀರು ನಿಂತದೆ, ಈಗ ಮತ್ತೆ ಇಲ್ಲಿ ಪರೀಕ್ಷೆ ಮಾಡ್ಸಕಾಯ್ತದೆ ಅಂದ್ರೆ ಇಷ್ಟಲ್ಲೇ ಮಾಡಿಸ್ಕೋಬೇಕಾಗಿತ್ತು. ನಾವು ಈಗಲೂ ಮಾಡಿಸ್ಬೋದು, ತೊಂದ್ರೆ ಇಲ್ಲ. ಸ್ವಲ್ಪ ಹೊಳವಾದ್ಮೇಲೆ ಮಣ್ಣ ತಂದ್ಬಿಟ್ಟು ಇಟ್ಕೊಂಡು ಮಾಡಿಸ್ಕೊಂಡು ಆಮೇಲೆ ನೋಡುವಂತ ಅಂತ ಅಂದವನೆ. ನೀವು ಹಂಗೆ ಮಾಡ್ಬೇಕು. ಯಾಕೆ ಅಂತ ಅಂತಂದ್ರೆ ಇದು ಬಾರಿ ಅನುಕೂಲ ಆಗ. ನಾನು ಈ ನೀನ್ ಹೇಳ್ದಂಗೆ ಮಾಡಿಸಿದೀನಿ, ಆದ್ರೆ ಮೂರ್ ವರ್ಷಕ್ಕೆ ಇನ್ನೊಂದಪ್ಪ ಮಾಡಿಸ್ಬೇಕು ಅನ್ನೋದು ನಂಗೆ ಗೊತ್ತಿಲ್ಲ. ನಂಗೂ ಗೊತ್ತಿಲ್ಲ ತಾನೇ. ಮೂರ್ ವರ್ಷಕ್ಕೊಂದ್ಸರಿ ಮಾಡಿಸ್ಬೇಕಂತೆ, ವರ್ಷ ವರ್ಷ ಮಾಡಿಸಿದ್ರೆ ಏನ್ ತಪ್ಪಿಲ್ಲ ಶಂಕರಣ್ಣ? ಈಗ ಹೆಂಗೆಲ್ಲ ಮಳೆ ಬತ್ತೈತಲ್ಲ, ಎಷ್ಟೋ ಪೋಷಕಾಂಶ ಎಲ್ಲ ಕೊಚ್ಕೊಂಡು ಹೋಯ್ತದ ಹೋಗದ. ಹಿಂಗ್ ಹಾಕಿದ ಗೊಬ್ಬರ ಹಿಂಗ್ ಇರಕಲ್ಲ, ಇನ್ನ ಕೊಚ್ಕೊಂಡ್ ಹೋಗ್ದ ಇದ್ದತ್ತ. ಹಂಗಾಗಿ ಹೊಸದಾಗ ಪರೀಕ್ಷೆ ಮಾಡಿಸೋದು ಒಂದ್ ರೀತಿಲಿ ಒಳ್ಳೆ ವಿಚಾರನೆ ಹೇಳೋ ನನಗೆ. ಇನ್ನು ಬೇರೆ ಹೊಲದಲ್ಲಿ ಇದ್ದಿದ್ದ ಕರ್ಕೊಂಬಂದ್ಬಿಟ್ಟು ನಮ್ಮ ಹೊಲದಲ್ಲಿ ಬಿಟ್ಟಿರ್ತದ. ನಮ್ದು ಇನ್ನೊಂದ್ ಹೊಲಕ್ ಹೋಯ್ತದೆ, ಇನ್ನೊಂದ್ ಹೊಲಕ್ ಹೋಯ್ತದೆ. ಹಂಗಾಗಿ ನನ್ನವೇನ್ ಬೇರೆ ಹೊಲಕ್ ಹೋಗಲ್ಲ ಬಿಡು, ಯಾಕೆಂದ್ರೆ ಕೆರೆ ಒತ್ತಿ ಜಮೀನಲ್ಲ ಎಲ್ಲ ಕೆರೆಲ್ಲೇ ಇರ್ತದೆ. ಅಂದ್ರೆ ಮತ್ತೆ ಬೇಸ್ಕೆ ಹೊಡ್ಕತ್ತೆ ಗೋಡ, ಮತ್ತೆ ಹೊಡ್ಕತ್ತೆ ಗೋಡ. ಹಂಗೆ ಅದ್ ಮಾಡಿಸ್ಕೊಳ್ದೋರ್ತವೆ, ಹಾಕಕ್ ಹೋಗ್ಬೇಡ ಗೊಬ್ಬರವ, ಸುಮ್ನೆ ವೇಸ್ಟ್ ಆಯ್ತದೆ. ಏನು ನೂರು ರೂಪಾಯಿ ನೂರು ರೂಪಾಯಿ ಅಲ್ಲ, ಸಾವಿರ ರೂಪಾಯಿ ಮೂಟೆ, ಅಷ್ಟೊಂದು ಯಾಕೆ ದುಡ್ಡು ಕೊಡ್ತೀಯ ಅಂತ ಹೇಳ್ಬಿಟ್ಟು ಬುಧವಾದ ಹೇಳಿದ್ನ. ವಿಜಯಣ್ಣ ಹೇಳಿದ್ದು ತುಂಬಾನೇ ಒಳ್ಳೇದು, ಒಂದ್ ರೀತಿಲಲ್ಲ ತುಂಬಾನೇ ಒಳ್ಳೇದು. ಯಾಕೆಂತಂದ್ರೆ ನಾವು ಮೊದ್ಲೇ ಎಚ್ಚೆತ್ಕೋಬೇಕಾಗಿತ್ತು, ಎಚ್ಚೆತ್ಕೋಬೇಕಾಗಿ. ಈಗ ಕಳೆ ತಿಂಗಳ ಆಚೆ ತಿಂಗಳಲ್ಲಯ್ಯ ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಂತಿದ್ರೆ ಈಗ ಪರದಾಡ ತಪ್ಪದು. ಅಂದ್ರೆ ನೀನ್ ಹೇಳ್ದಂಗೆ ಈಗ ಪೊಟಾಸ್ ಆಯ್ತೋ ಅಥವಾ ಮೆಗ್ನೀಸಿಯಂ ಆಯ್ತೋ ನಮ್ಮ ಮಣ್ಣಾಗೆ ಯಾವ್ದು ಜಾಸ್ತಿ ಐತೆ ಆ ಗೊಬ್ಬರ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಯಾವ್ ಬೇಕಿತ್ತು ಅನುಕೂಲ ಆಯ್ತು. ಈಗ ಒಸಿ ನೋಡೋಣ, ಮಳೆ ಬಳವಾದ್ಮೇಲೆ ಮಾಡಿಸ್ಕೊಳ್ಳಂತೆ. ಈಗ ನನಗೆ ಸಮಸ್ಯೆ ಏನಾಗ್ಬಿಟೈತೆ ಅಂತ ಅಂದ್ರೆ ವಿಜಯಣ್ಣ ಹೇಳಿದ್ಮೇಲೆ ಈಗ ಅಲ್ಲಿ ಆ ಕೆರೆ ಒತ್ತಿಲಿ ಅಲ್ಲೊಂದು 22 ಗುಂಟೆ ಐತೆ ನಂದು, ಅದನ್ನು ಸಪರೇಟ್ ಆಗಿ ಮಾಡಿಸ್ಬೇಕಂತೆ. ಅಂದ್ರೆ ಯಾವ್ಯಾವ ಜಾಗ ಎಲ್ಲೆಲ್ಲ ಐತೆ ಎಲ್ಲ ಭೂಮಿ ಎಲ್ಲ ಸಪರೇಟ್. ಸಂಕ್ರಣ ಏನು ಕೇಳು, ಕೆರೆ ಒತ್ತಿನ ಜಮೀನು ಅಂದ್ರೆ ಫಲವತ್ತಾಗಿರ್ತದೆ. ಅಲ್ಲ ಏನಾರು ಇರ್ಲಿ ಏನಾರು ಇಲ್ದೇನೆ ಇರ್ಲಿ, ಈಗ ಅದೇ ಬೇರೆ ಮಣ್ಣು ಇದೇ ಬೇರೆ ಮಣ್ಣು, ಹಂಗಾಗಿ ಇದ್ರಲ್ಲಿರೋದು ಅದಕ್ಕೊಂದಕ್ಕಲ್ಲ ಅದ್ರಲ್ಲಿ. ಅದಕ್ಕೋಸ್ಕರ ಇಲ್ಲೊಂದ್ 7 ಗುಂಟೆ ಐತೆ ಮನೆ ಐತಲ್ತವ, ಆಯ್ತಾ? ಇನ್ ಅಲ್ಲಿ ನಿನಗ್ ಗೊತ್ತಲ್ಲ ಅಲ್ಲೊಂದು 20 ಗುಂಟೆ ಐತೆ. ಇವೆಲ್ಲಾನು ಸೇರ್ಸ್ಕೊಂಡು ಅತಾರು ಮಿಕ್ಸ್ ಮಾಡೋದಲ್ಲ, ತಗೊಂಡು ಒಂದೇ ದಿವಸ ಕೊಟ್ಬಿಟ್ಟು ಇಂತ ಸರ್ವೆ ನಂಬರ್ ಅಲ್ಲಿ ಇಂತ ಜಮೀನಲ್ಲಿ ಇಂಥದ್ದು ಅಂತ ಕೊಟ್ರೆ ಅದಕ್ಕೆಲ್ಲ ಈಗ ನಾನು ಮೂರ್ ತರದ ಕಾರ್ಡ್ ಮಾಡಿಸ್ಬೇಕಾದ. ಅದೇ ಈಗ ಆ ಮಣ್ಣಿನೊಂದು, ಈ ಮಣ್ಣಿನೊಂದು, ಈ ಹಿತ್ಲದೊಂದು, ಹಿತ್ಲದೊಂದು, ಕೆರೆ ಒತ್ತಿದೊಂದು, ಕೆರೆ ಒತ್ತಿದ್ದು, ಈ ಕಡೆ ಬಾರೆ ಪಕ್ಕದಲ್ಲಿ ಇರೋದೊಂದು. ಇವಿಷ್ಟುವೆ ಮಾಡಿಸ್ಬೇಕಾಯ್ತದೆ. ನಿಮ್ಮವ ಎಲ್ಲರೂ ರೆಡಿ ಮಾಡ್ಕೊಬಿಡಿ, ನಿಮ್ಮವ್ರು ರೆಡಿ ಮಾಡ್ಕೊಂಡು ಏನೋ ಒಂದು ಸೋಟ್ ಮಾಡಿಸ್ಕೊಂಬರಂಬಿಡೋದು. ಈಗ ನೀನ್ ಜೊತೆಗಿದ್ದಾಗ ನಮ್ಗೊಂಥರ ಆನೆ ಬಲ ಇದ್ದಂಗೆ, ನೀನ್ ಹೇಳ್ದಂಗೆ ಹುಚ್ಚಿ ಒಳದವಾದಾಗ ನಾನು ಮಣ್ಣ ತಗೊಂಡ್ ಇಟ್ಟಿರ್ತೀನಿ, ಅದೇನೋ ಒಂದೇ ಜಾಗದಲ್ಲಿ ತೆಗೆಯಂಗಿಲ್ಲ ಅಂತ ಬೇರೆ ಹೇಳ್ತಾರಲ್ಲ. ಸುತ್ತ ತೆಗಿಬೇಕು ಅಂತ ಹೇಳ್ತಾರೆ, ಅಲ್ಲಿದೆಲ್ಲ ತಗೊಬಂದು ಮತ್ತವನ್ನ ಮಿಕ್ಸ್ ಮಾಡಿ ಸಪರೇಟ್ ಮಾಡಿ ಮಿಕ್ಸ್ ಮಾಡಿ ಸಪರೇಟ್ ಮಾಡಿ ಹಿಂಗೆ ಒಸಿ ಒಂದ್ 1/2 ಕೆಜಿ, 3/4 ಕೆಜಿ, 1 ಕೆಜಿ ಅಷ್ಟು ತಗೊಂಡ್ರೆ ಸಾಕಾಯ್ತದೆ ಎಲ್ಲ ಸೇರಿಸಿ ತಗೊಂಡೋಗಣಂತೆ. ಈಗ ಹೊಳವಾಗದ್ನೇ ಕಾಯ್ತಾ ಇದೀನಿ ನಾನು, ಈಗ ನೋಡು. ಆಮೇಲೆ ಈಗ ಹೊಳವಾಗದು ಅಂದಾಗ ಒಸಿ ನೆನಪಾಯ್ತು, ಈಗ ನಮ್ಮ ಕೃಷಿ ಇಲಾಖೆಯವರಾಗ್ಲಿ ಅಥವಾ ನಮ್ಮ ಅದ್ರ ಮೇಲೆ ಇರತಕ್ಕಂತ ಇಲಾಖೆಯವರಾಗ್ಲಿ ಏನಾದ್ರು ಹೊಸದಾಗಿ ಏನಾದ್ರು ಹೊಸ ಹೊಸ ಸ್ಕೀಮು ಅಥವಾ ಏನಾದ್ರು ನಮ್ಗೆ ಅನುಕೂಲ ಆಗಂಗೆ ಅಂದ್ರೆ ರೈತರಿಗೆ ಏನಾದ್ರು ವಿಶೇಷವಾದ ಏನಾದ್ರು ಏನಾದ್ರು ಮಾಹಿತಿ ಐತಾನೆ? ವರ್ಷ ವರ್ಷ ಮಾಡತ್ಲೇ ಇರ್ತಾರೆ ಶಂಕರಣ್ಣ, ಇಲ್ಲ ಅಂತ ಅಲ್ಲ, ವರ್ಷ ವರ್ಷ ಮಾಡತ್ಲೇ ಇರ್ತಾರೆ. ನಮ್ಗೆಲ್ಲ ಬಿತ್ತನೆ ಬೀಜ ಬೇಕು, ಗೊಬ್ಬರ ಬೇಕು, ಔಷಧಿ ಬೇಕು, ಕಳನಾಶಕ ಬೇಕು, ಇನ್ನು ಏನೇನ್ ಬೇಕೋ ಎಲ್ಲನೂ ಅವರು ಎಲ್ಲ ಇಂಡೆಂಟರ್ ಕಳಿಸಿ ನಮ್ ಜಿಲ್ಲೆಗೆ ಇಷ್ಟು ಬೇಕು ಇಂತಿಂತದ್ ಇಷ್ಟು ಬೇಕು ಅಂತ ಹೇಳ್ಬಿಟ್ಟು. ಈಗಂತೂ ಗೊತ್ತಲ್ಲ ನಿಮ್ಗೆ, ಈ ನಮ್ದು ಹಾಸನ ಜಿಲ್ಲೆ ರಾಷ್ಟ್ರೀಯ ಬೆಳೆ ಅಂತ ಅಂದ್ರೆ ಮೆಕ್ಕೆಜೋಳ ಆಗೈತೆ, ಆಯ್ತಾ? ಹಂಗಾಗಿ ಎಲ್ಲ ಅದನ್ನ ಬೆಳೀತಾರೆ. ಅಂತವೆಲ್ಲ ಎಷ್ಟೆಷ್ಟು ಬೇಕು ಅಂತ ಹೇಳ್ಬಿಟ್ಟು ತರ್ಸಿ ಇಟ್ಕೊಂಡಿರ್ತಾರ ಅವರು. ಅವೆಲ್ಲ ತೊಂದ್ರೆ ಇಲ್ಲ ಶಂಕರಣ್ಣ. ನಿನ್ಗೆ ಇನ್ನೊಂದು ವಿಷಯ ನಾನು ಹೇಳಬೇಕಾಯ್ತು, ಭಾರಿ ಇಂಪಾರ್ಟೆಂಟ್ ವಿಷಯ ಇದು. ನೀನು ಇಂಪಾರ್ಟೆಂಟ್ ಅಂದಾಗಲೇ ನಂಗೆ ಮೈ ಕೈ ರಾಮ್ ಎಲ್ಲ ನೆಟ್ಟಗಾಗ್ಬಿಡ್ತವೆ. ಏನ್ ನೀನ್ ಹೆದರ್ಕೊಳಕ್ ಅದೇ ಹಿಂಗ್ ಹೆದರ್ಕತಿ ಶಂಕರಣ್ಣ? ನೆಟ್ಗಾಯ್ತು ಅಂತಂದ್ರೆ ಬಹಳ ಒಂದು ಆಸಕ್ತಿಯಾಗಿ ವಿಚಾರ ಹೇಳ್ತೀಯ ಅಂತವ. ನೀನ್ ಇಡೀ ಊರ್ನರೆಲ್ಲ ಎದುರ್ಸ್ಕೊಂಡ್ ಬರ್ತೀಯ, ನಮ್ಮ ಮನೆಗೆ ಬಂದು ಕೂತ್ಕೊಂಡ್ಬಿಡ್ತೀಯಲ್ಲ ಅಂದ್ರೆ ನಿನ್ನ ಹತ್ರ ಬಂದಾಗ ಹಂಗೆ ಅಣ್ಣ. ನಾನೇನು ಹುಲಿಯ ಸಿಂಹ ಶಂಕರಣ್ಣ? ನಾನು ಅಲ್ಲ, ವಿಚಾರ ತಿಳಿಸ್ತೀಯ. ಅರೆ ನಾವು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಬೈತಿಯಲ್ಲ ಅದಕ್ಕೆಯ. ಹಂಗೆ ಏನಿಲ್ಲ, ಈಗ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಈ ಕೃಷಿ ಇಲಾಖೆ ಐತಲ್ಲಪ್ಪ, ಮಿನಿಸ್ಟರ್ ಬೇರೆ ಅವರಲ್ಲ, ಶಿವರಾಜ್ ಸಿಂಗ್ ಚೌಹಾಣ್ ಅಂತ ಅಂತಕೊಂಡು ಅವ್ರು ಈ ವರ್ಷದಿಂದ ಒಂದು ಹೊಸ ಪ್ಲಾನ್ ಮಾಡವ್ರೆ. ಏನ್ ಪ್ಲಾನ್ ಅಂತ ಅಂತಂದ್ರೆ ಒಂದು ಆಂದೋಲನ ಮಾಡಬೇಕು ಅಂತ ಹೇಳ್ಬಿಟ್ಟು, ಕೃಷಿಕರಿಗಾಗಿ. ಕೃಷಿಕರಿಗಾಗಿ ಈಗ ಪೂರ್ವ ಮುಂಗಾರು ಇದೀವಿ ನಾವು, ಮುಂಗಾರು ಇನ್ನೇನು ಶುರು ಆಯ್ತೈತೆ, ಮುಂದಿನ ವಾರದಿಂದ ಈ ವಾರದಿಂದಲೇ ಆಯ್ತದೆ. ಮುಂಗಾರು ಆದ್ಮೇಲೆ ಹಿಂಗಾರು ಬರ್ತದೆ, ಹಿಂಗಾರು ಆದ್ಮೇಲೆ ಬೇಸಿಗೆ ಬರ್ತದೆ. ಹಿಂಗೆ ಒಂದೊಂದು ಹಂಗಾಮ್ನಲ್ಲು ಏನೇನು ಬೆಳೆ ಮಾಡಬೇಕು, ಹೆಂಗ್ ಮಾಡಬೇಕು, ಅದಕ್ಕೆ ಏನೆಲ್ಲ ಹೊಸ ಹೊಸ ತಂತ್ರಜ್ಞಾನಗಳು ಬಂದವೆ, ಹೊಸ ಹೊಸ ಬಿತ್ತನೆ ಬೀಜ ಬಂದವೆ, ಹೊಸ ಗೊಬ್ಬರ ಬಂದೈತೆ, ಇದೆಲ್ಲನು ಮನೆ ಬಾಗಿಲಿಗೆ ಕಲಿಸಿ ತಿಳಿಸ್ಬೇಕು ಅಂತ ರೈತರುಗಳಿಗೆ ಅಂತ ಹೇಳ್ಬಿಟ್ಟು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತ ಅಂತ ಅಂದ್ರೆ ಈಗ ನೋಡ, ನಾವೀಗ ಪೂರ್ವ ಮುಂಗಾರಲ್ಲಿ ಇದೀವಿ. ಈ ಮುಂಗಾರು ಹಂಗಾಮ್ನಲ್ಲಿ ನಮ್ಗೆ ಏನೇನ್ ಬೆಳಿಬೇಕು, ಅದಕ್ಕೆ ಇರೋ ಅಂತವ ತಂತ್ರಜ್ಞಾನಗಳು ಏನೇನ್ ಬಂದವೆ, ಹೊಸ ಬಿತ್ತನೆ ಬೀಜ ಏನ್ ಬಂದವೆ, ಇದ ಮೊದ್ಲು ವರ್ಷ ವರ್ಷ ಮಾಡೋರು ಅಂದ್ರೆ ಮನೆ ಬಾಗಿಲಿಗೆ ತಲುಪಿಸ್ತಾ ಇರಲಿಲ್ಲ. ಎಲ್ಲೋ ಕೂತ್ಕೊಂಡು ಪೇಪರ್ ಅಲ್ಲಿ ಬರೆಯ ಅಂತದ್ದು, ಇನ್ನೆಲ್ಲ ಹೇಳುವಂತದ್ದು, ಮೆಸೇಜ್ ಮಾಡುವಂತದ್ದು, ಇದನ್ನೆಲ್ಲ ಮಾಡೋರು. ಈಗ ಹೆಂಗ್ ಮಾಡ್ಬಿಟ್ಟವ್ರೆ ಅಂತ ಅಂತಂದ್ರೆ, ಈ ಕೃಷಿ ವಿಜ್ಞಾನ ಕೇಂದ್ರಗಳು ಅಂತ ಅವಲ್ಲ, ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಒಂದೊಂದು ತಂಡ ಮಾಡ್ಬಿಟ್ಟು, ಈಗ ಒಂದು ಕೃಷಿ ವಿಜ್ಞಾನ ಕೇಂದ್ರ ಅಂದ್ರೆ ಒಂದ್ ಅಲ್ಲಿ ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ಒಂದ್ ಮೂರು ಇಲ್ಲ ನಾಲ್ಕು ತಂಡ ಮಾಡ್ಬಿಡೋದು. ಆ ತಂಡ ಹಳ್ಳಿ ಮೇಲೆ ಕಳ್ಸೋದು. ಈಗ ನಮ್ಮೂರ್ಗೆ ಒಂದ್ ಟೀಮು, ಈಗ ಮೀನಕ್ಕಂತ ಅವ್ರೂರ್ಗೆ ಒಂದ್ ಟೀಮು, ಆಯ್ತಾ? ಇಲ್ಲಿ ಸಾಲ್ಗಾಮೆ ಕಡೆಗೆ ಒಂದ್ ಟೀಮು. ಹಿಂಗೆ ಒಂದು ದಿವಸದಲ್ಲಿ ಒಂದ್ ಟೀಮ್ನವರು ಮೂರ್ ಹಳ್ಳಿಗೆ ಹೋಗ್ಬೇಕು. ಮೂರ್ ಟೀಮ್ ಇದ್ದು ಅಂತ ಅಂದ್ರೆ ಒಂಬತ್ತು ಹಳ್ಳಿ ಕವರ್ ಮಾಡ್ಬೇಕು. ಅಲ್ಲಿ ಹೋಗ್ಬಿಟ್ಟು ಅವ್ರು ಏನ್ ಕೇಳ್ತಾರ, ಅವ್ರು ಏನ್ ಕೇಳ್ತಾರೋ ಅದೆಲ್ಲದನ್ನು ಇವರು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡ್ರ ಅಂತದನ್ನ ಹಿಂಗೆಲ್ಲ ಹಿಂಗೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ಬೇಕು. ಇದು ನಿಜವಾಗ್ಲೂ ಎಷ್ಟು ಒಳ್ಳೇದು ಅಂತ ಅಂದ್ರೆ ಶಂಕರಣ, ಇದ ಒನ್ ಟು ಒನ್ ಅಂತ ಅಂತ ಅಂತೀವಿ ಅಂದ್ರೆ ಅಂತ ಅಂದ್ರೆ ಮುಖಾಮುಖಿ ಭೇಟಿ ಅಂತ ಹೇಳ್ಬಿಟ್ಟು. ಈಗ ನೀನ್ ಎಲ್ಲೋ ಇದ್ಕೊಂಡು ಫೋನ್ ಅಲ್ಲಿ ಮಾತಾಡೋದಕ್ಕೂ, ನಾನು ಲೆಟರ್ ಬರೆಯೋದಕ್ಕೂ, ಅದಕ್ಕೂ ಇದಕ್ಕೂ ಸಂಬಂಧ ಅಂದ್ರೆ ಅಷ್ಟು ಅದು ಪರಿಣಾಮಕಾರಿಯಾದಂತದ್ದಲ್ಲ ಅಂತ ಉಪಯೋಗ. ಈಗ ನೋಡ್ ನಾನು ಹೇಳ್ತಾ ಇದ್ದೀನ, ಇನ್ನೊಂದ್ಸರಿ ಹೇಳುವಂತ ಅಂದ್ರೆ ಅದೇನೋ ಇನ್ನೊಂದ್ಸರಿ ಹೇಳುವಂತ, ನಾನು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತ ಹೇಳಿದೆ. ನಾನು ಇಲ್ಲ ಅಂದ್ರೆ ನೀನ್ ಯಾರನ್ನ ಕೇಳ್ತಿದ್ದೆ? ಆಯ್ತಾ, ಈಗ ನೀನ್ ಹೇಳ್ದಂಗೆ ನಾನು ಏನಾದ್ರೂ ಪತ್ರ ಗಿತ್ರ ಬರೆದು ನಾನು ಅವ್ರಿಗೆ ಕಳಿಸಿ ಅವ್ರ ನನಗೆ ಉತ್ತರ ಕೊಟ್ಟು ಅಂದ್ರೆ ಇಂಥವು ಲೇಟ್ ಆಯ್ತವೆ ಅಂತ ಹೇಳ್ಬಿಟ್ಟು ಈಗ ಹಳ್ಳಿ ಮೇಲೆ ಅವ್ರನ್ನ ಕಳಿಸ್ತವ್ರೆ. ಇದು ಏನು ಬರೀ ಇಲ್ಲಿ ನಡೀತಾ ಇರಂತದಲ್ಲ ಶಂಕರಣ, ಬರೀ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಡೀತಾ ಇರಂತದಲ್ಲ, ದೇಶದಾದ್ಯಂತ ಮಾಡ್ತವ್ರೆ. ಅಂದ್ರೆ ನೀನ್ ಹೇಳ್ದಂಗೆ ಕೇಂದ್ರ ಸಚಿವರು ಮಾಡ್ತಾ ಇರೋದ್ರಿಂದ ಇಡೀ ದೇಶಕ್ಕೆ ಮಾಡ್ತಾವ್ರೆ. ಇಡೀ ದೇಶಕ್ಕೆ ನೋಡಿ, ಇಡೀ ನಮ್ ದೇಶದಲ್ಲಿ 700 ಜಿಲ್ಲೆ ಮತ್ತೆ ದೇಶದಲ್ಲಿ 700 ಜಿಲ್ಲೆ ಮತ್ತೆ ಒಂದೊಂದು ಜಿಲ್ಲೆಗೆ ಒಂದೊಂದು ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರಗಳು, ಒಂದೊಂದು ಜಿಲ್ಲೆಗವೆ. ಇನ್ ಕೆಲವು ಒಂದೊಂದು ಜಿಲ್ಲೆಗಳಲ್ಲಿ ಎರಡೆರಡವೆ, ಎರಡೆರಡವೆ. ಈಗ ಬೆಳಗಾಮಲ್ಲಿ ದೊಡ್ಡ ಜಿಲ್ಲೆ ಎರಡವಲ್ಲಿ, ನಮ್ ತುಮಕೂರಲ್ಲಿ ಎರಡವೆ, ಕೆಲವು ಕಡೆ ಎರಡೆರಡವೆ, ದೊಡ್ಡ ಜಿಲ್ಲೆ ಒಂದು. ಎರಡನೇದಾಗಿ ಅಲ್ಲಿ ಈಗ ಬೇರೆ ಬೇರೆ ಸಂಸ್ಥೆಯವರು ಇವರೆಲ್ಲ ಮಾಡೋದ್ರಿಂದ ಹಿಂಗೆಲ್ಲವ ಒಂದು 731 ಕೃಷಿ ವಿಜ್ಞಾನ ಕೇಂದ್ರಗಳು ಅವಂತೆ. ಈ 731 ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಶಂಕರಣ ಸುಮಾರು 16,000 ವಿಜ್ಞಾನಿಗಳವರಂತೆ. ಅಂದ್ರೆ ಎಲ್ಲ ಸೇರಿ ಈಗ ಸಂಶೋಧನಾ ಕೇಂದ್ರ ಅಂತ ಇರ್ತದೆ, ಈ ಅಗ್ರಿಕಲ್ಚರ್ ಕಾಲೇಜು ಅಂತ ಇರ್ತವೆ, ಇನ್ನೇನೋ ಇರ್ತಾವಲ್ಲ, ಅಲ್ಲೆಲ್ಲ 16,000 ವಿಜ್ಞಾನಿಗಳು ಕೆಲಸ ಮಾಡ್ತಾವ್ರೆ. ಈ ಕೆಲಸ ಮಾಡ್ತಾರೆ, ಈ ಕೆಲಸವ ಹೇಳಿದ್ನಲ್ಲ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತ ಹೇಳ್ಬಿಟ್ಟು. ಇದು ನೋಡು, ಈಗ 29 ಶುರು ಆಗೈತೆ. ಏನ್ ಒಂದ್ ದಿವಸ ಮಾಡ್ಬಿಟ್ಟು ಬಿಡೋದಲ್ಲ, ಅದು ಸರ್ಕಾರದವರು ಭಾರಿ ಚೆನ್ನಾಗಿ ಪ್ಲಾನ್ ಮಾಡೋರು ಕಣ್ಣ. ಇದು ಒಂದ್ ದಿವಸ ಮಾಡ್ಬಿಡೋ ಅಂತದ್ದಲ್ಲ, ಜೂನ್ 12 ತಾರೀಕು ವರೆಗೂ ಚನ್ನಪಟ್ಟಣದ ರಾಗಿರಾಮ್ಪುರ್ ಹೋಗಿದ್ರಂತೆ. ಹೌದಾ? ಅಲ್ಲಿ ನಮ್ಮ ನೆಂಟವ್ರಲ್ಲ ಫೋನ್ ಮಾಡಿದ್ರು, ಹಿಂಗೆ ಬಂದಿದ್ರು, ಇಂತಿಂತ ವಿಚಾರ ಹೇಳಿದ್ರು ಅಂತವಾ, ಇಂತಿಂತ ವಿಚಾರ ಹೇಳಿದ್ರು ಈ ತರ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರ. ಓ, ಹಂಗಾರ ನಾನುವೇ ಕರೆಸ್ಬೇಕು ಅಂತ ಅನ್ಕೊಂಡು ನಾನು ನಮ್ಮ ಇವ್ರಿಗೆ ಕೃಷಿ ವಿಜ್ಞಾನ ಕೇಂದ್ರದವರಿಗೆ ಫೋನ್ ಮಾಡಿದ್ದೆ. ಹೌದಾ? ಫೋನ್ ಎತ್ತಾ ಇಲ್ಲ ಅವರು, ರೈತರು ಜೊತೆ ಮಾತಾಡ್ತಿರ್ತಾರಲ್ಲ, ಹಂಗಾಗಿ ಫೋನ್ ಗಿಂತ ತೆಗಿಯಕ್ ಆಗಿಲ್ಲ. ಅಲ್ಲಿಂದ ಹಿರೇಸವೆತ್ತವ ಜಿನನಳ್ಳಿ ಅಂತ ಐತಲ್ಲ, ಅಲ್ಲಿಗೆ ಹೋಗಿದ್ರಂತೆ, ಚನ್ನಪಟ್ಟಣ ತಾಲೂಕಿಗೆ. ಚನ್ನಪಟ್ಟಣ ತಾಲೂಕಿಗೆ. ಅದು ಇವತ್ತು ಎಲ್ಲಿಗೆ ಇದ್ರೆ ಏನೇ ಅಂತ ಕೇಳೋಣ ಅಂತ ಫೋನ್ ಮಾಡ್ತಿದ್ದೀನಿ, ಫೋನ್ ತೆಗಿತಾ ಇಲ್ಲ ಅವರು. ಇಷ್ಟೊಳಗೆ ಹೋಗಿ ಮುಗಿಸ್ಕೊ ಬಂದಿರ್ತಾರೆ. ಅಲ್ಲ, ಅವರು ಹಳ್ಳಿ ಪಳ್ಳಿಗೆ ಹೋಗಿರ್ತಾರಲ್ಲ ಶಂಕರಣ್ಣ, ಸಿಗಕ್ಕಿಲ್ಲ ಅಲ್ಲಿ ಫೋನ್, ಸಿಗಕ್ಕಲ್ಲ. ಆಮೇಲೆ ಪೂರ್ತಿ ಬಿಜಿ ಇರ್ತಾರೆ. ಆಮೇಲೆ ಇಲ್ಲಿ ಏನಿರ್ತಾರೋ ಅಷ್ಟೇ ಅಲ್ಲ, ಬೇರೆ ಕಡೆಯಿಂದಲೂ ವಿಜ್ಞಾನಿಗಳು ಕರೆಸೋರಂತೆ. ಅಂದ್ರೆ ಈಗ ಬೇರೆ ಜಿಲ್ಲೆ ವಿಜ್ಞಾನಿಗಳು ನಮ್ ಜಿಲ್ಲೆಗೆ ಬಂದವ್ರೆ ಅಂತವ? ಈಗ ಬೆಂಗಳೂರು, ಮೈಸೂರು ಇಂತ ಕಡೆ ಎಲ್ಲ ಅವರಲ್ಲ, ಅವರೆಲ್ಲ ಹೋಗಪ್ಪ ಬೆಂಗಳೂರಲ್ಲಿ ಹೋಗ್ಬಿಟ್ಟು ನೀನು ರಾಗಿ ಬೆಳೆ ಭತ್ತ ಬೆಳೆ ಅಂತ ಹೇಳಕ್ ಆಯ್ತದ? ಇಲ್ಲ ಅಲ್ವಾ? ಅಂತೂ ಅಲ್ಲೂ ವಿಜ್ಞಾನಿಗಳು ಅವರಲ್ಲ, ಅವ್ರನ್ನ ಹಾಸನಕ್ಕೆ ಒಂದ್ ನಾಲ್ಕು ಜನ, ತುಮಕೂರ್ಗ ಒಂದ್ ನಾಲ್ಕು ಜನ, ಮೈಸೂರ್ಗೊಂದ್ ಮೂರ್ ಜನ, ಹಿಂಗೆಲ್ಲ ಕಳ್ಸೋರಂತೆ. ಇವರಲ್ದೆ ಅವರು ಬರ್ತಾರೆ, ಅವರು ಇನ್ನು ಜಾಸ್ತಿ ಏನೇನೋ ಸಂಶೋಧನೆ ಎಲ್ಲ ಮಾಡಿರ್ತಾರೆ, ತಿಳ್ಕೊಂಡಿರ್ತಾರೆ. ಅವರೆಲ್ಲ ಬಂದು ಹಿಂಗ್ ಸುಮಾರು 16,000 ಜನ ವಿಜ್ಞಾನಿಗಳು ಈ ಒಂದು ಇದರಲ್ಲಿ ಅಭಿಯಾನದಲ್ಲಿ ತೊಡಗಿಸ್ಕೊಂಡವ್ರೆ, ಭಾಗವಹಿಸ್ತವ್ರೆ. ಆಯ್ತಾ? ನಾನು ಆಗ್ಲೇ ಹೇಳಿದ್ನಲ್ಲ 731 ಕೃಷಿ ವಿಜ್ಞಾನ ಕೇಂದ್ರ ಅವೆ ಅಂತ ಹೇಳ್ಬಿಟ್ಟು, ಅದೇ ತರ 133 ಸಂಶೋಧನಾ ಕೇಂದ್ರಗಳವೆ. ಈ ವಲಯ ಸಂಶೋಧನಾ ಕೇಂದ್ರ ಅಂತವು ಇಂತವು, ಆಲೂಗಡ್ಡೆದೊಂದು, ಹುಣಸೆಕಾಯಿಂದೊಂದು, ಅದು ಇದು ಅಂತೆಲ್ಲ ಇರ್ತಾವಲ್ಲ, ಅಂತವೆಲ್ಲವ ಸೇರಿ ಸುಮಾರು 133 ಸಂಶೋಧನಾ ಕೇಂದ್ರಗಳವಂತೆ ಶಂಕರಣ್ಣ. ಆಯ್ತಾ? ಈ 133 ಸಂಶೋಧನಾ ಕೇಂದ್ರಗಳಲ್ಲಿ ಈ 16,000 ಜನ ಏನವ್ರೆ ವಿಜ್ಞಾನಿಗಳು, ಇವ್ರನ್ನ ಇಡೀ ದೇಶದಾದ್ಯಂತ 2170 ಟೀಮ್ ಮಾಡೋರಂತೆ. ಇವಿಷ್ಟು ಟೀಮು, ಒಂದೊಂದು ಟೀಮು ಒಂದೊಂದು ದಿವಸದಲ್ಲಿ ಮೂರ್ಮೂರು ಹಳ್ಳಿಗೆ ಹೋಗ್ಬೇಕು. ಮೂರ್ಮೂರು ಹಳ್ಳಿಗೆ ಹೋಗ್ಬೇಕು. ನೀನೇನ್ ಬೆಳಿತೀಯ, ಹೆಂಗ್ ಬೆಳಿತೀಯ, ನೀನೇನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಏನೇನು ಹೊಸ ಹೊಸ ತಂತ್ರಜ್ಞಾನ ಬಂದವೆ ಇಂಥದ ಅಳವಡಿಕೆ ಮಾಡ್ಕೊಳ್ಳಿ ಅಂತ. ಇದೊಂಥರ ಚೆನ್ನಾಗೈತಲ್ಲ ಶಂಕರ್, ಮೊದ್ಲೆಲ್ಲ ಬರೀ ರೇಡಿಯೋದಲ್ಲಿ, ಪೇಪರ್ ಅಲ್ಲಿ, ಟಿವಿಲಿ ನೋಡ್ಕೊಂಡು ಹಿಂಗೆಲ್ಲ ಹಿಂಗ್ ಮಾಡ್ಬೇಕಂತೆ ಅಂತ ಹೇಳಿ ಅಂದಾರ. ನಾವ್ ಯಾರನ್ನ ಕೇಳೋದಲ್ಲಿ, ಟಿವಿ ಮುಂಗಡೆ ಹೋಗ್ಬಿಟ್ಟು ನಾವ್ ಮಾತಾಡೋದ್ ಕೇಳ್ತಾರ ಅವರು, ತೋರಿಸ್ತದ ಆಟ ತೋರಿಸ್ತದ ಅಷ್ಟೇ. ಈಗ ಇವರೇ ಬರ್ತಾರಲ್ಲ ಊರಿಗೆ, ನಿಮ್ಗೆ ಏನ್ ಬೇಕು ಅದನ್ನ ಕೇಳ್ಬೋದು. ಇದು ಒಂದು ಒಳ್ಳೆ ಅವಕಾಶ ಶಂಕರಣ. ಆಯ್ತಾ? ಆಮೇಲೆ ಇದು ಇಷ್ಟೊಂದು ಕಷ್ಟಪಡ್ತವ್ರಲ್ಲ ಯಾಕೆ ಅಂತಲೂ ಕೇಳ್ದೆ ನಾನು. ಇತ್ತಲ್ಲ ನಾನ್ ಸ್ವಲ್ಪ ಶಂಕರಣ್ಣ ಕೇಳುವಾಗ ಆಮೇಲೆ ನನಗೆ ಗೊತ್ತಾಯ್ತು ಏನು ಅಂತ ಅಂತಂದ್ರೆ, ಒಂದು ಮೂರ್ನಾಲ್ಕು ಉದ್ದೇಶ ಅವ ಇದಕ್ಕೆ, ಇದ್ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಮೂರ್ನಾಲ್ಕು ಉದ್ದೇಶ. ಅದರಲ್ಲಿ ಬಹಳ ಮುಖ್ಯವಾಗಿ ಇಳುವರಿಯ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಈಗ ನಾವೇನ್ ಬೆಳಿತಾ ಇದೀವೋ ಇಳುವರಿ ಜಾಸ್ತಿ ಮಾಡ್ಬೇಕು. ಎಷ್ಟರ ಮಟ್ಟಿಗೆ ಮಾಡ್ಬೇಕು ಅಂತ ಅಂದ್ರೆ ಶಂಕರಣ್ಣ, ಈಗ ನಮ್ಮ ದೇಶದಲ್ಲಿ ಈ ಅನ್ನ ಅಂತ ಭತ್ತ ರಾಗಿ ಇಂತ ನಮ್ಗೆ ಹೊಟ್ಟೆ ತುಂಬಸ ಅಂತ ಹೋಗಲ್ಲ, ಇದನ್ನ ಬೆಳೆಯ ಅಂತ ಜಮೀನ್ ಎಷ್ಟೈತೆ ಅಂತ ಅಂತಂದ್ರೆ 210 million ಹೆಕ್ಟೇರ್ ಐತಂತೆ. ಇದು ನಮ್ ದೇಶದಾಗ ಹೇಳ್ತಿದ್ದೀವಿ, ನಮ್ಮ ದೇಶದಲ್ಲಿ 210 million ಹೆಕ್ಟೇರ್ ಇದೆ. ಇವರು ಜಾಸ್ತಿ ಮಾಡ್ಬೇಕು ಅಂದ್ರಲ್ಲ, ಒಂದ್ ಹೆಕ್ಟೇರ್ಗೆ ಒಂದೇ ಕ್ವಿಂಟಲ್ ಜಾಸ್ತಿ ಮಾಡಿ ಅಂತ ಹೇಳ್ಬಿಟ್ಟು, ಒಂದ್ ಹೆಕ್ಟೇರ್ಗೆ ಒಂದ್ ಕ್ವಿಂಟಲ್ ಜಾಸ್ತಿ ಮಾಡಿದ್ರು ಎಷ್ಟಾಯ್ತು ನಮ್ಗೆ, 210 million ಕ್ವಿಂಟಲ್ ಜಾಸ್ತಿ ಆಯ್ತು. ಮಿಲಿಯನ್ ಕ್ವಿಂಟಲ್ ಅಂದ್ರೆ ನೋಡು, ಅವ್ರಿಗೆ ತುಂಬಾ ಏನಿದಿಲ್ಲ, ಈಗ ಒಂದಿದ್ದ 10 ಮಾಡ್ಬೇಕು ಅಂತ ಏನಿಲ್ಲ. ಒಂದ್ ಹೆಕ್ಟೇರ್ ಅಲ್ಲಿ ನೀನ್ ಏನ್ ಬೆಳಿತಿದ್ಯ, ಒಂದ್ ಕ್ವಿಂಟಲ್ ಜಾಸ್ತಿ ಬೆಳಿ. ಈಗ ಒಂದ್ 20 ಚೀಲ ಬೆಳಿತಿದ್ದ 21 ಚೀಲ ಬೆಳಿ, ಅಥವಾ ಒಂದ್ 15 ಚೀಲ ಬೆಳಿತಿದ್ದ 16 ಚೀಲ ಬೆಳಿ. ಅದು ನೋಡು ಇವತ್ತು ಯಾವ ಸ್ಥಿತಿ ಇದೀವಿ ಅಂತ ಅಂದ್ರೆ ಶಂಕರಣ, ನಾವು ಈಗ ನಮ್ಮ ದೇಶದಲ್ಲಿ 145 crore ಆಯ್ತು ಜನಸಂಖ್ಯೆ. ಹೌದು, ಈಗ ಇಡೀ ವಿಶ್ವದಲ್ಲಿ ಜನಸಂಖ್ಯೆ ಯಾವ್ದು ಜಾಸ್ತಿ ಅಂತ ಅಂತ ಅಂತಂದ್ರೆ ಭಾರತ ಅಂತ ಹೇಳಂತಾರೆ. ಈಗ ಭಾರತಕ್ಕೆ ಬಂತು. ಆಯ್ತಾ? ಇಷ್ಟು ಜನಕ್ಕೆ ಅನ್ನ ಬೆಳ್ಕೊಡ್ಬೇಕಲ್ಲ, ಆಹಾರ ಬೇಕಲ್ಲ, ಅದಕ್ಕೋಸ್ಕರವ ಈ ತರದ ಅಭಿಯಾನ ಮಾಡ್ಕೊಂಡು ನಾವ್ ಇವತ್ ಏನ್ ಇಳುವರಿ ತಗತ್ತಿದೀವ ಮಿನಕ, ಅದಕ್ಕಿಂತಲೂ ಹೆಚ್ಚಿಗೆ ಇಳುವರಿ ಬರಬೇಕು ಅನ್ನೋದು ಒಂದು ಮೊದಲನೇ ಉದ್ದೇಶ. ಎರಡನೇ ಉದ್ದೇಶ ಏನು ಅಂತ ಅಂದ್ರೆ ಶಂಕರಣ್ಣ, ಈ ರೈತರು ಏನ್ ಖರ್ಚು ಮಾಡ್ತಾರ, ಇವರು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ ವಿಪರೀತ. ಇವತ್ತು ನಮ್ಮ ದೇಶದಲ್ಲಿ ಶಂಕರಣ್ಣ ನನ್ನ ಪ್ರಕಾರವ ಈ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳು ಅವರಲ್ಲ, ಅವ್ರೆಷ್ಟು ಬಂಡವಾಳ ಹಾಕ್ತಾರೋ ಅಷ್ಟೇ ಬಂಡವಾಳವ ರೈತರು ಹಾಕ್ತಾರೆ. ಈಗ ಅವ್ರದ್ದಾದ್ರೆ ಲೆಕ್ಕ ಸಿಕ್ಬಿಡ್ತದೆ, ಯಾರೋ ಒಬ್ಬ ಒಂದ್ 200 crore 300 crore ಹಾಕ್ತಾ ಅಂತ ಅನ್ಕೊಂಡು, ಈಗ ನಾನು ನೀನು ಸಾಲ ಇಸ್ಕೊಂಡು ಗೊಬ್ಬರ ತಂದಾಕ್ತೇವಲ್ಲ, ಅದೆಲ್ಲ ಬರ್ತದ ಲೆಕ್ಕಕ್ಕೆ ಬರೋದಿಲ್ಲ. ಆಯ್ತಾ? ಹಿಂಗ ಅಂತಾರ ನಮ್ಮೂರ್ನಲ್ಲಿ ಎಷ್ಟು ಜನ ಅವ್ರೆ ಸಾಲ ಮಾಡ್ಕೊಂಡು ಗೊಬ್ಬರ ಹಾಕರು, ಸಾಲ ಮಾಡ್ರೆ ಬೀಜ ತರೋರು ಎಷ್ಟು ಜನ ಅವ್ರೆ, ಇಂಥದ್ದೆಲ್ಲ ಸೇರಿದ್ರೆ ಹೆಚ್ಚು ಕಮ್ಮಿ ಅಷ್ಟೇ ಬಂಡವಾಳ ಹಾಕ್ತಾರೆ. ಅದಕ್ಕೋಸ್ಕರ ಈ ಖರ್ಚು ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ಖರ್ಚನ್ನ ಕಡಿಮೆ ಮಾಡಿದ್ರೆ, ಅದು ಇನ್ನೂ ಒಂದ್ ಮಾತು ಹೇಳ್ತಾರೆ, ಈ ಎಷ್ಟು ಒಳ್ಳೇದಂತೆ ಅಂತ ಅಂದ್ರೆ ಖರ್ಚು ಕಡಿಮೆ ಮಾಡೋದು, ಉಳಿತಾಯ ಮಾಡೋದು ಒಂದು 10 ದಿವಸ ದುಡಿಮೆ ಮಾಡೋದಕ್ಕಿಂತಲೂ ಒಳ್ಳೇದಂತೆ. ಒಳ್ಳೆ ಒಂದು ಪ್ಲಾನ್ ಇದು. ಆ ತರ ಮಾಡ್ಕೊಂಡು ಶಂಕರಣ್ಣ ಇದ ಖರ್ಚನ್ನ ಕಡಿಮೆ ಮಾಡ್ಬೇಕು. ಖರ್ಚು ಕಡಿಮೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾ ಖರ್ಚು ಮಾಡಕ್ಲ ಅಂತ ಜೋಬಲ್ ದುಡ್ಡು ಇಟ್ಕೊಂಡು ಕುತ್ಕೊಬಿಟ್ರೆ ಆಯ್ತದೆ? ಬಂಗಾಗ್ಬೇಕಲ್ಲ, ಬಂಗಾಗ್ಬೇಕಲ್ಲ. ಅದಕ್ಕೆ ನೋಡಿ ಅದೇ ಹೊಸ ಹೊಸ ತಂತ್ರಜ್ಞಾನಗಳು ಬಂದವ. ಈ ನೋಡಪ್ಪ, ನಾನು ನೀನು ಕಾರಣ ಹಂಗೆ 1 ಎಕರೆ ಗದ್ದೆ ನೆಡ್ತೀವಿ ಅಂದಿದ್ರೆ 8 ರಿಂದ 10 ಜನ ಬೇಕಾಗಿತ್ತು. ಇವತ್ತು ಮಿಷನ್ ತಂದ್ಬಿಟ್ರೆ 1 ಗಂಟೆಲಿ ಜೊತೆಗೆ ಒಬ್ರಿದ್ರೆ ಸಾಕು, 1 ಗಂಟೆಲಿ ನೆಟ್ಕೊಂಡು ಹೋಗ್ತದ. ಹಿಂಗ್ ಹೊಸ ಹೊಸ ತಂತ್ರಜ್ಞಾನಗಳು ಏನ್ ಬಂದವೋ ಇವನ್ನ ಅಳವಡಿಕೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬುದ್ಧವಾದ ಹೇಳಕ್ಕೆ ಒಂದು. ಆಮೇಲೆ ಇವತ್ತು ರೈತರು ಏನ್ ಬೆಳೀತಾವ್ರ ಶಂಕರಣ್ಣ, ಅದಕ್ಕೆ ಒಂದು ಸೂಕ್ತವಾದಂತ ಒಳ್ಳೆ ಬೆಲೆ ಸಿಗ್ಬೇಕು. ಕಷ್ಟಪಟ್ಟು ಬೆವರ್ ಸುರ್ಸಿ ಮಳೆ ಬಿಸಿಲು ಅಂದ್ರೆ ಬೆಳೆದ್ಬಿಟ್ಟು ತಾಂಡೋಗ್ಬಿಟ್ಟು 6 ಕಾಸಿಗೆ 3 ಕಾಸಿಗೆ ಮಾರ್ಬಿಟ್ಟು ಬರ ಅಂತಂದ ಮಧ್ಯವರ್ತಿಗಳ ಕಾಟ ಬೇರೆ. ಅದಕ್ಕೋಸ್ಕರವ ಈ ಉತ್ಪಾದನೆ ಏನ್ ಮಾಡ್ತಾರೋ ಅದಕ್ಕೊಂದು ಒಳ್ಳೆ ಬೆಲೆ ಸಿಗ್ಬೇಕು. ಹೆಂಗ್ ಬೆಲೆ ಸಿಗ್ತದೆ ಹಂಗಾದ್ರೆ? ಏನ್ ಸರ್ಕಾರದವ್ರೆ ಕೊಂಡ್ಕೊತಾರ? ಹೌದು, ಸರ್ಕಾರದವ್ರು ಕೊಂಡ್ಕೊತಾರೆ. ಸರ್ಕಾರದವ್ರು ಪೂರ್ತಿ ಕೊಂಡ್ಕೊಳಕ್ಲ, ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನ. ಈಗೆಲ್ಲ ರಾಗಿ ಎಲ್ಲ ನೋಡಿದಿವಲ್ಲ, ರಾಗಿ ಬೆತ್ತಕ್ಕೆಲ್ಲ ಒಂದು ಬೆಂಬಲ ಬೆಲೆ ಅಂತ ಹೇಳಿ ಮಾಡ್ತಾರಲ್ಲ, ಇದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಶಂಕರಣ್ಣ. ಎಷ್ಟೋ ಜನಕ್ಕೆ ಹಿಂಗೊಂದು ವ್ಯವಸ್ಥೆ ಐತೆ ಅನ್ನೋದು ಗೊತ್ತಿಲ್ಲ. ಗೊತ್ತಿರೋರು ಅವರೇ ಹೋಗಿ ಮಾಡ್ಕೊತಾರೆ, ಇನ್ನೇನು ಬೇರೆಯವರ ಹೆಸರಲ್ಲಿ ಮಾಡ್ಕೊಳ್ಳೋದು ಇಂಥವೆಲ್ಲ ಆಯ್ತಲ್ಲ, ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ನೀನ್ ರಾಗಿ ಬೆಳೆದ್ರೆ ನೀನ್ ಏನ್ ಮಾಡಬಹುದು, ನಿಂಗೆ ರೇಟ್ ಸಿಗ್ಲಿಲ್ಲ ಅಂತ ಏನ್ ಮಾಡಬಹುದು, ಸರ್ಕಾರದಲ್ಲಿ ಯಾವ ತರದಲ್ಲಿ ವ್ಯವಸ್ಥೆಯಲ್ಲಿ ಅದನ್ನ ಮಾಡ್ಕೊಡ್ತಾರೆ. ನೀನ್ ಸರ್ಕಾರಕ್ಕೆ ಮಾರಬೇಕು ಅಂತ ಅಂತಂದ್ರೆ ಹೆಂಗ್ ಮಾರ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ಹೇಳ್ತಾರೆ. ರಾಗಿದಾಗ್ಬಹುದು, ಭತ್ತದಾಗ್ಬಹುದು, ಕುಗ್ಗೆದಾಗ್ಬಹುದು, ಜ್ವಾಳ, ತಡ್ನಿ, ಹುಳಿಕಾಳು, ಯಾವ್ದೇ ಒಂದ್ ಬೆಳೆ, ಕೊಬ್ಬರಿ, ಇಂಥವೆಲ್ಲನೂ ಸರ್ಕಾರದ ವ್ಯವಸ್ಥೆನಲ್ಲಿ ಯಾವ ತರ ಒಂದು ಮಾರಾಟದ ವ್ಯವಸ್ಥೆ ಇದೆ, ಇದರಿಂದ ಏನ್ ಅನುಕೂಲ ಆಗುತ್ತೆ, ನಾವು ಹೆಂಗ್ ಅದನ್ನ ಬಳಸ್ಕೋಬೇಕು. ಇದು ಒಂದು ಶಂಕರಣ. ನಾಲ್ಕನೇದೇನು ಅಂತ ಅಂತಂದ್ರೆ, ಈಗ ಕೆಲವೊಂದು ಬೆಳೆಗಳು ಅದು ಪ್ರಾಕೃತಿಕ ವಿಕೋಪದಿಂದಲೋ ಮತ್ತೊಂದ್ರಿಂದಲೋ ನುಕ್ಸಾನ ಆಯ್ತು, ನುಕ್ಸಾನ ಆಗ್ಬಿಡ್ತು. ನುಕ್ಸಾನ ಆದಾಗ ನಾವ್ ಏನ್ ಅನ್ಕೋತೀವಿ? ನನ್ನ ಹಣೆ ಬರ ಬಿಡು ಅಂತ ಅಂತ. ಆದ್ರೆ ಅದ್ ಹಂಗಲ್ಲ, ನಿನ್ಗೆ ಅದ್ ಎಲ್ಲದಕ್ಕೂ ಪರಿಹಾರ ಐತೆ. ನೀನು ಬಿತ್ತನೆ ಮಾಡಿದ್ವಿ, ಅದ್ ಸರಿಯಾದ ಬೆಳೆ ಬರಲಿಲ್ಲ ಅಂತ ಅಂತಂದ್ರೆ ಯಾವ್ದೋ ಒಂಥರದಲ್ಲಿ ಒಂದ್ ಪರಿಹಾರ ಅಂತ ಇದೆ. ಈಗ ಬೆಳೆ ವಿಮೆ ಅಂತಲೇ ಒಂದಿದೆ, ಗೊತ್ತಾಯ್ತು ಬೆಳೆ ವಿಮೆ ಅದು ಇದು ಅಂತ ನಾನು ಬಿಡ್ಕೊತಾ ಇರ್ತೀನಿ. ನೀನಂತೂ ಕಟ್ಟಲಿಲ್ಲ ಒಂದ್ ವರ್ಷ ಆಯ್ತಾ, ಬರಕ್ಕಲ್ಲ ಬರಕ್ಕಲ್ಲ ಅದು ಅಂತ ಕಟ್ಟಕ್ಕಲ್ಲ. ಅಂದ್ರೆ ಇಂಥವೆಲ್ಲವ ಅವೇ ಒಂದೊಂದು ಸ್ಕೀಮ್ಗಳು. ಇದರ ಒಂದು ಜ್ಞಾನ ಇರಬೇಕು, ನಮ್ಗೆ ಜ್ಞಾನ ಇರಬೇಕು. ಇದರ ಒಂದು ಇದನ್ನ ತಗಬೇಕು ನೀವು, ಅರಿವು ಉಪಯೋಗ ಮಾಡ್ಕೋಬೇಕು. ಬರೀ ಮಾಡ್ಕೊಂಡಾರೆ ಮಾಡ್ಕೋತಾವ್ರು ಇಷ್ಟು ದಿವಸವ, ಹಂಗಲ್ಲ ಎಲ್ಲರೂ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಪರಿಹಾರ ಕ್ರಮಗಳು ಏನೇನಿದಾವೆ? ನೀನು ವಿಮೆ ಮಾಡಿಸಿದ್ರೆ ಯಾವ ತರ ಪರಿಹಾರ ಸಿಗುತ್ತೆ? ವಿಮೆ ಮಾಡಿಸ್ಲಿಲ್ಲ ಅಂತ ಅಂದ್ರೆ ಯಾವ ತರ ಪರಿಹಾರ ಸಿಗುತ್ತೆ? ಕಂದಾಯ ಇಲಾಖೆಯಿಂದ ಯಾವ ತರ ಪರಿಹಾರ ಸಿಗುತ್ತೆ? ಹೆಂಗ್ ಮಾಡ್ಕೋಬಹುದು? ಇದೆಲ್ಲಾನು ಹೇಳ್ತಾ ಹೋಯ್ತಾರೆ ಆಯ್ತಾ. ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಮಾಹಿತಿನ ನಮ್ಮ ರೈತರಿಗೆ ಕೊಡ್ಬೇಕು ಅನ್ನೋದು. ಇನ್ನು ಬೆಳೆ ವೈವಿಧ್ಯತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೊಂದು ದೊಡ್ಡ ಇವತ್ತು ಇರೋಂಥದ್ದು ವಿಚಾರ. ಯಾಕೆಂದ್ರೆ ನಾವೆಲ್ಲ ಬರೀ ಏಕಬೆಳೆ ಅಂತ ಅನ್ಕೊಂಡು ರಾಗಿ ಹಾಕಿದ್ರೆ ಬರೀ ರಾಗಿ ಹಾಕೋದು, ಅವರೇ ಹಾಕಿದ್ರೆ ಬರೀ ಅವರೇ ಹಾಕೋದು, ಜೋಳ ಅಂದ್ರೆ ಬರೀ ಜೋಳ ಹಾಕೋದು, ಭತ್ತ ಅಂದ್ರೆ ಬರೀ ಭತ್ತ ಹಾಕೋದು, ಹಿಂಗಾಗ್ಬಿಟ್ಟು ಈ ಏಕಬೆಳೆ ಅನ್ನೋಂಥದ್ದು ಐತಲ್ ಶಂಕರಣ್ಣ, ಇದುವೇ ನಮ್ಮ ಆರ್ಥಿಕ ಇದಕ್ಕೂ ಸಂಬಂಧಪಟ್ಟಂಗೆ, ನಮ್ ಜಮೀನ್ಗೂ ಸಂಬಂಧಪಟ್ಟಂಗೆ ಒಳ್ಳೇದಲ್ಲ. ಬೆಳೆ ವೈವಿಧ್ಯತೆ ಇರಬೇಕು, ಬೇರೆ ಬೇರೆ ತರದ ಬೆಳೆ ಬೆಳಿಬೇಕು. ಈಗ ಒಂದು ಪೋಷಕಾಂಶವನ್ನ ಜಾಸ್ತಿ ಹೀರ್ಕಳ ಅಂತ ಬೆಳೆಗಳು ಇರ್ತವೆ, ಮೆಕ್ಕೆಜೋಳ, ಶುಂಠಿ ಜಾಸ್ತಿ ಹೀರ್ಕೊಬಿಡ್ತಾವ, ಅದು ಬೇಕೇ ಬೇಕು ಹೀರ್ಕೋತಾವೆ. ಅದಾದ್ಮೇಲೆ ನೀನ್ ಮತ್ತೆ ಅದನ್ನೇ ಹಾಕಿದ್ರೆ ಏನ್ ಮಣ್ಣಲ್ಲಿ ಪೋಷಕಾಂಶ ಇರ್ತದೆ? ಇರ್ತದೆ, ಮಣ್ಣೆಲ್ಲವ ಬರಡ ಹೋಗ್ತದೆ. ಅದಕ್ಕೋಸ್ಕರ ಹಂಗಲ್ಲ, ನೀನ್ ಶುಂಠಿ ಬೆಳೆದ್ಮೇಲೆ ಏನ್ ಬೆಳಿಬೇಕು, ಮೆಕ್ಕೆಜೋಳ ಹಾಕಿದ್ಮೇಲೆ ಏನ್ ಬೆಳಿಬೇಕು, ಅದೇನ್ ಲಾಸ್ ಆಗಿರ್ತದ ಪೋಷಕಾಂಶಗಳು, ಅದನ್ನ ತುಂಬಕಳ ಅಂತ ಕೆಲವಿರ್ತವೆ ಬೆಳೆಗಳು. ನಾನವೆಲ್ಲ ಸುಮಾರು ಹೇಳಿದೀನಿ, ಈ ತೊಗರಿ ಹಾಕಳ ಅಂತದ್ದಾಗ್ಬೋದು, ಅವರೇ ಹಾಕಳ ಅಂತದ್ದು, ಎಲೆ ಉದುರಿಸ್ತವೆ, ಎಲೆ ಉದುರಿಸ್ತವೆ, ಪೋಷಕಾಂಶ ಮಣ್ಣಿ ಸೇರ್ಕತ್ತದೆ. ಇಂಥವ್ ಮಾಡ್ಕೋಬೇಕು ಅಂತ ಹೇಳಿ ಯಾವ್ಯಾವ ಬೆಳೆ ಜೊತೆ ಯಾವ್ಯಾವ್ದನ್ನ ಸಂಯೋಜನೆ ಮಾಡ್ಕೊಂಡು ಬೆಳೆಯ ಅಂತದ್ದು ಸೂಕ್ತ. ನಾನು ಕಳೆದವಾರ ಒಂದ್ಸರಿ ನಿಂಗೆ ಹೇಳಿದ್ದೆ, ಈ ನಮ್ಮ ಜೋಳದ ಜೊತೆಗೆ ರಾಗಿ ಜೊತೆಗೆ 8 ಸಾಲಿಗೆ ಒಂದೊಂದ್ರಂಗೆ ತೊಗರಿ ಹಾಕಬಿಟ್ರೆ ಅದ್ರ ಕಥೆನೆ ಬೇರೆ ಇರ್ತದೆ ಅಂತ ಹೇಳಿ. ಅಂದ್ರೆ ಈ ತರದವೆಲ್ಲನು ವೈವಿಧ್ಯತೆ ಮಾಡ್ಕೋಬೇಕು ಅಂತ, ವೈವಿಧ್ಯತೆ ಮಾಡ್ಕೋಬೇಕು ಅಂತ ಹೇಳಿ ಇದ್ರ ಬಗ್ಗೆ ಅರಿವು ಮೂಡಿಸೋದವ್ರು. ಇದ್ರ ಬಗ್ಗೆ ಮಾಡ್ತಾರೆ. ಆಮೇಲೆ ಇವತ್ತು ನಾವ್ ಹೆಂಗಾಗ್ಬಿಟ್ಟಿದೀವಿ ಅಂದ್ರೆ ಶಂಕರಣ್ಣ, ಎಲ್ಲ ಬರೀ ಬೆಳೆಯೋದು, ಯಾರು ಎಷ್ಟು ಕೇಳ್ತಾರೋ ಅಷ್ಟು ತಗೊಂಡು ಮಾರಾಟ ಮಾಡ್ಕೊಂಡು ಬಂದ್ಬಿಡೋದು. ಮಾರಾಟ ಮಾಡೋದಿರ್ಲಿ, ಮನೆಯಲ್ಲಿ ಬರ್ತಾರಲ್ಲ, ಕೈ ತೊಳ್ಕೊಬಿಡೋದು, ಈ ತರ ಮಾಡ್ತಿದ್ವಿ. ಇದು ಹಂಗಲ್ಲ, ನೀವ್ ಏನ್ ಬೆಳಿತಿರೋ ಅದ್ರಲ್ಲಿ ಒಂದಷ್ಟು ಉಳಿಸ್ಕೊಳ್ಳಿ, ಪೂರ್ತಿ ಬೇಡ. ನೀನು 30 ಕ್ವಿಂಟಾಲ್ ಬೆಳೆದ್ರೆ ನೀನೊಂದ್ 50 ಕೆಜಿ ಇಟ್ಕ, 50 ಕೆಜಿ ಇಟ್ಕೊಂಡು ಸಂಸ್ಕರಣೆ ಮಾಡು, ಮೌಲ್ಯವರ್ಧನೆ ಮಾಡು. ಮೌಲ್ಯವರ್ಧನೆ ಮಾಡಕ್ಕೆ ಸಂಸ್ಕರಣೆ ಮಾಡಕ್ ಗೊತ್ತಿಲ್ವಾ, ಕಲಿಸ್ಕೊಡ್ತೀವಿ ಬಾ ನಾವು ಅಂತಾರೆ. ಕಲಿಸ್ಕೊಡ್ತೀವಿ ಬಾ, ನಿಮ್ಗೆ ಟ್ರೈನಿಂಗ್ ಕೊಡ್ತೀವಿ, ಯಾವ್ದು ಬೆಳಿತೀಯ ಏನ್ ಮಾಡ್ತೀಯ ಅದಕ್ಕೆ ಸಂಬಂಧಪಟ್ಟ ಕೊಡ್ತೀವಿ. ಬರೀ 50 ಕೆಜಿನೆ ಮಾಡು 20 ಕ್ವಿಂಟಲ್ ಅಲ್ಲಿ ಅಂತ ಅನ್ಕೊಂಡು ಇದನ್ನು ಕೂಡ ಹೇಳ್ಕೊಟ್ಟು ಆ ಮೂಲಕ ಕೂಡ ನಮ್ಮ ರೈತರ ಆದಾಯವನ್ನ ಜಾಸ್ತಿ ಮಾಡಬೇಕು ಅನ್ನೋ ಅಂತ ಉದ್ದೇಶದಿಂದ ನಮ್ಮ ಕೃಷಿ ಮಂತ್ರಿಗಳು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಏನವರು ಅವರು ಅಭಿಯಾನ ಮಾಡ್ರ ಅಂತದ್ದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತ ಅಂತ ಅನ್ಕೊಂಡು ನೋಡು ಅದು ಎಷ್ಟು ಪರ್ಫೆಕ್ಟ್ ಆಗೈತೆ ಅಂತ ಅಂತ ಅಂದ್ರೆ, ಈಗ ಅವರು ಏನು ಈಗ ಮನೆಗೆ ಹಳ್ಳಿಗೆ ಬರ್ತಾರೋ ನೇರವಾಗಿ 1.5 ಕೋಟಿ ಜನ ರೈತರನ್ನ ತಲುಪಬೇಕು, ಸಂಪರ್ಕ ಮಾಡಬೇಕು ನೇರವಾಗಿ. ಈಗ ನಾವ್ ಹೆಂಗ್ ಕೂತ್ಕೊಂಡು ಮಾತಾಡ್ತಿದ್ವಿ ಮೀನಕ್ಕ ನಾನು ನೀನು, ಈ ತರ 1.5 ಕೋಟಿ ಜನ ಜೊತೆ ಅವರು ಮುಕ್ತವಾಗಿ ಮಾತಾಡಬೇಕು, ಮಾತಾಡಬೇಕು ಅವ್ರಿಗೆ ಈ ವಿಚಾರಗಳನ್ನ ತಿಳಿಸ್ಬೇಕು ಈ ತರ. ಇದು ಮುಕ್ತವಾಗಿ ಮತ್ತೆ ಮುಖಾಮುಖಿ, ಮುಖಾಮುಖಿ ಅಲ್ದನೆ ಈಗ ಅಲ್ಲಿ ಮಾಡಿದ್ರು ಅಂತ ಹೇಳಿ ಪೇಪರ್ ಅಲ್ಲಿ ಬರ್ತದೆ, ರೇಡಿಯೋದಲ್ಲಿ ಬರ್ತದೆ, ಟಿವಿಲ್ ಬರ್ತದೆ, ಇದೆಲ್ಲವ ಈ ತರ 1.8 ಕೋಟಿ ಜನಕ್ಕೆ ನಾವು ತಲುಪಬೇಕು, ಮಾಹಿತಿ ತಲುಪಿಸಬೇಕು, ಮಾಹಿತಿ ತಲುಪಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈಗ ಏನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳವರು ಆ ವಿಜ್ಞಾನಿಗಳು, ಸಂಶೋಧನಾ ಕೇಂದ್ರದಲ್ಲಿ ಏನು ವಿಜ್ಞಾನಿಗಳವರು ಆ ವಿಜ್ಞಾನಿಗಳು, ಮತ್ತೆ ಹೊರಗಿನವರು ನಾನು ಹೇಳಿದ್ನಲ್ಲ ಬೆಂಗಳೂರು ಮೈಸೂರು ಮಂಗಳೂರಿಂದೆಲ್ಲ ಬರ್ತಾರೆ ಅಂತವ ಅವರು ಎಲ್ಲ ಸೇರ್ಕೊಂಡು ಬರೀ ಇಷ್ಟೇ ಜನ ಅಲ್ಲ ಇಲ್ಲಿ ಅಧಿಕಾರಿಗಳವರಲ್ಲ ಕೃಷಿ ಇಲಾಖೆಯಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಮೀನುಗಾರಿಕೆ ಇಲಾಖೆ ಹಿಂಗ ಎಲ್ಲೆಲ್ಲ ಅವರೆಲ್ಲ ಸೇರ್ಕೊಂಡು ಎಲ್ಲ ತರದಲ್ಲೂ ಅಲ್ಲಿ ನಾನು ಹೇಳಿದ್ನಲ್ಲ ವೈವಿಧ್ಯತೆ ಇರಬೇಕು ಅಂತ ಅನ್ಕೊಂಡು ಬರೀ ನಾನು ಹೋಗ್ಬಿಟ್ಟು ಬರೀ ಜೋಳ ಬೆಳೆ ಹೇಳ್ಕೊಡೋದಲ್ಲ, ಬಂದ್ಬಿಟ್ಟು ಬರೀ ತೆಂಗಿನಕಾಯಿ ಬೆಳೆ ಹೇಳ್ಕೊಡೋದಲ್ಲ, ಅದ್ರ ಜೊತೆಗೆ ಕೋಳಿ ಎಷ್ಟು ಸಾಕ್ಬೋದು, ದನಕರುಗಳು ಎಷ್ಟು ಸಾಕ್ಬೋದು, ಮೇಕೆ ಎಷ್ಟು ಸಾಕ್ಬೋದು, ಮೊಲ ಎಷ್ಟು ಸಾಕ್ಬೋದು, ಹೆಂಗ್ ಸಾಕ ಅಂತದ್ದು, ಮೀನ್ ಸಾಕ ಅಂತದ್ ಹೆಂಗೆ, ಜೇನ್ ಸಾಕ ಅಂತದ್ ಹೆಂಗೆ, ಇಂಥವೆಲ್ಲನು ಅವರು ಟೀಮ್ ಅಲ್ಲಿ ಬಂದ್ಬಿಟ್ಟು ಹೇಳ್ಕೊಟ್ಬಿಡ್ತಾರೆ. ಆಗ ನಮ್ಗೆ ಹೆಂಗಾಯ್ತದೆ ಅಂತಂದ್ರೆ ನಾವ್ ಇಷ್ಟಿನ ಮಾಡಿದ್ದು ಒಂಥರ ಆಯ್ತು, ಇನ್ ಮುಂದಕ್ಕೆ ಯಾವ ತರ ಮಾಡ್ಬೇಕು ಅಂತ ನಮ್ಗೆ ಒಂದು ಹೊಸ ಒಂದು ಎಕ್ಸ್ಪೀರಿಯನ್ಸ್ ನ ತಿಳ್ಕೊಂಡಂಗಾಯ್ತದೆ. ಇನ್ನೊಂದಣ್ಣಯ್ಯ, ಈಗ ನೀನು ಮೌಲ್ಯವರ್ಧನೆ ಅಂತ ಹೇಳ್ಬಿಟ್ಟಲ್ಲ, ಅದೆಲ್ಲ ಮಾಡಿ ನಾವ್ ತಿಳ್ಕೊಂಡಾಗ ರೇಟ್ ಬಂದಾಗ ಮಾರ್ಕೊಂಡು ವಸಿ ಜಾಸ್ತಿ ಕಾಸು ಮಾಡ್ಕೋಬಹುದು. ಮೌಲ್ಯವರ್ಧನೆ ಮಾಡೋದಕ್ಕೆ ರೇಟ್ ಇದ್ದೇ ಇರ್ತದೆ. ಮೌಲ್ಯವರ್ಧನೆ ಅಂದ್ರೆ ಅದೇ ಮೌಲ್ಯವನ್ನ ವೃದ್ಧಿ ಮಾಡ ಜಾಸ್ತಿ ಮಾಡ ಅಂತ ಆಯ್ತಾ. ಹಂಗಾಗಿ ಈ ತರದ ಎಲ್ಲಾವುದನ್ನು ಮಾಡ್ಕೊಳ್ಳಿ ನಮ್ಮ ರೈತರು ಅಂತ ಹೇಳ್ಬಿಟ್ಟು ಇದೊಂದು ಅಭಿಯಾನ ಮಾಡ್ತಾವ್ರ ಶಂಕರಣ್ಣ. ಒಟ್ಟಾರೆ ನಮ್ಮೂರ್ಗೆ ಅದೇನಾರ ಆಗ್ಲಿ ಕರ್ಸಲ್ಲ, ಕರ್ಸೇ ಬಿಡೋಣ ನಾವು. ಅಲ್ಲ ನಾವು ಕರ್ಸಲೇಬೇಕು ಅಂತ ಅವರಾಗೆ ಬರ್ತಾರೆ ಅಂದಲ್ಲ. ಅಂದ್ರೆ ಈಗ ಅವರು ಈಗ ಅದೇ ಹೇಳಿದ ನೋಡು, ಈಗ ನಮ್ಮ ದೇಶದಲ್ಲಿ ಇರೋದು ನಾನು ಆಗ್ಲೇ ಹೇಳ್ದಂಗೆ 145 ಕೋಟಿ ಜನಸಂಖ್ಯೆ ಇರೋದು, ಎಲ್ಲರೂ ತಲುಪಕ್ ಆಗಲ್ಲ, ಅದರಲ್ಲಿ 1.5 ಕೋಟಿ ತಲುಪನ ಅಂತ ಅನ್ಕೊಂಡವ್ರೆ. ಈ ನಾವ್ ಏನಾದ್ರು ನಮ್ಮೂರಿಗೆ ಬಂದು ತಿಳಿಸ್ಬಿಟ್ರು ಅವರು, ನಾವು ಬೇಕಾದ್ರೆ ಇನ್ನು 10 ಜನ ಹೇಳ್ಬೋದು ಮಾಡ್ಬೇಕಂತೆ ಅಂತ ಹೇಳ್ಬೋದಲ್ವಾ. ಈ ತರವ ನಮ್ಮಂತ ಊರಿಗೆ ಬಂದ್ರೆ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಕರ್ಸನ ಅಂತ ನನ್ಗೆ ಏನು ಅಂತ ಅಂದ್ರೆ ನೋಡಿದ ಒಂದು ಹೊಸದಾಗಿ ಇಡೀ ದೇಶದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಒಂದು ಹೊಸ ತರದಲ್ಲಿ ಸಂಕಲ್ಪ ಅಭಿಯಾನ ಅಂತ ಹೇಳಿ ಮಾಡ್ತಾರೆ, ನಾವು ಕೂಡ ಅದ್ರ ಭಾಗ ಆಗೋಣ ಅಂತ. ಅಲ್ಲ ದಿಟ್ಟವಾಗ್ಲಿ ದಿಟ್ಟವಾಗ್ಲಿ ಒಳ್ಳೆ ಪಿಳಾನು. ಈಗ ನೀನ್ ಹೇಳಂಗೆ ಅಧಿಕಾರಿಗಳನ್ನ ವಿಜ್ಞಾನಿಗಳನ್ನ ಕರ್ಸ್ಕೊಳ್ಳೋಣ ಅಂತವ, ಕರ್ಸ್ಕೊಳ್ಳೋಣ ನಮ್ಮೂರಿಗೆ ಕರ್ಸ್ಕೊಂಡು ಅದೇನೇನು ಹೇಳ್ತಾರೋ ಹೇಳಿ ಎಲ್ರು ತಿಳ್ಕೊಳ್ಳಿ ಅಂತ, ಎಲ್ರು ತಿಳ್ಕೊಳ್ಳಿ ಬರೆದಿಟ್ಕೊಳ್ಳೋಣ, ನಾವು 4 ಜನಕ್ಕೆ ಹೇಳೋಣ. ಈಗ ಉಳ್ಳಿ ಹಪ್ಪಳ ತಂದಿದೀನಿ ತಕೊಳ್ಳಿ, ಹೊಸಿ ಕಷಾಯನೋ ಕಾಫಿನೋ ಮಾಡಿಸೋ ಅಣ್ಣಯ್ಯ. ಏನು ಬಾರಿ ಇವತ್ತು ಮೇನಕ್ಕ ಅರ್ಜೆಂಟ್ ಅಲ್ಲ ಅವಳಲ್ಲ ಅರ್ಜೆಂಟ್ ಅಂತಂದ್ರೆ ನಾನು ಹೇಳಿದ್ನಲ್ಲ ಬರ್ಬೇಕಾದ್ರೆ ನೋಡಿದೆ ಹೊಸಿ ನೆಂದ್ ಬಿಟ್ಟಿದ್ಲ ಕೆಮ್ತಿದ್ಲು ಹಂಗೆ ಒದ್ದೆ ಬಟ್ಟಲೇ ಬಂದ್ಬಿಟ್ಟವಳಲ್ಲ ಹೊಸಿ ಅವಳಿಗೆ ಇರ್ಸುಮುರ್ಸು ಆಯ್ತದೆ ಮೊದಲ ಕೆಮ್ತಾ ಇದ್ಲ ಅದ್ರಲ್ಲಿ ಬೇರೆ ನೋಡು ಅವಳು ತಂದವಳ ಅದಕ್ಕೆ ಖುಷಿ ಪಡಬೇಕು ತಿನ್ನಕೇನವ್ರು ತಂದವಳಲ್ಲ. ಹಂಗಾಗಿ ಅಣ್ಣ ಉಳ್ಳಿ ಹಪ್ಪಳ ಮಾಡಿದ್ನ ಒಣಗಿಸಿಟ್ಟಿದ್ನ ಈ ಮಳೆಗಾಲದಲ್ಲಿ ತಾನೇ ಅದನ್ನ ನಾವು ಏನು ತಂದಿದ್ಯೋ ತಗಿ ಮಳೆ ಉಳ್ಳಿ ಕಾಳು ಸಾರು ಮಾಡವ್ರೆ ಇಲ್ಲೇ ಬಿಸಿ ಬಿಸಿ ಮುದ್ದೆ ಮಾಡ್ತವ್ರೆ ಉಂಡ್ಕೊಂಡು ಹೋಗಿವಂತೆ. ನಾನೀಗ ಏನ್ ಹೆಸರು ಮಾಡ್ಲಿ ಗೌಡ್ರಿಗೆ ಅನ್ಕೊಂಡಿದ್ದೆ ನಾನು ಉಂಡು ಹೊಸಿ ಹೆಸರನ್ನ ತಗೋಯ್ತೀನಿ ಅಷ್ಟೇ ಹಂಗೆ ಮಾಡು. ಇದುವರೆಗೂ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಬಿಕೆ ಸುಮಿತ್ರಾ, ಎಂಎಲ್ ಸುಧಾಕರ್, ಗೋಪಿ ಮತ್ತು ಸುಧಾ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಮೊಗ್ಗಿನ ಮಾಲೆ ಚಂದವಾ ಮಾಲೆ ಚಂದವಾ ಬೆಟ್ಟ ಬಿಟ್ಟಿಳಿಯುತ ಬಿಟ್ಟಾಳೆ ಮಾಲೆ ಚಂದವಾ ದೊಡವಳಂದವಾ ಮೊಗ್ಗಿನ ಮಾಲೆ ಚಂದವಾ ದೊಡವಳಂದವಾ ಮೊಗ್ಗಿನ ಮಾಲೆ ಚಂದವಾ ತಾಯಿ ಚಮುಂಡಿಯ ಬಾಲ ಮೊಗ್ಗಿನ ಮಾಲೆ ಚಂದವಾ ನೋಡವಳಂದವಾ ಮೊಗ್ಗಿನ ಮಾಲೆ ಚಂದವಾ ನೋಡವಳಂದವಾ ಮೊಗ್ಗಿನ ಮಾಲೆ ಚಂದವಾ ತಾಳೆ ಹೂ ತಂದೆವ್ನಿ ತಾಳ್ತಾಯೇ ಚಾಮುಂಡಿ ಬೇಗಾಳ ತೋಟದ ಮರುಗವಾ ದೊಡವಳಂದವಾ ಬೇಗಾಳ ತೋಟದ ಮರುಗವಾ ತಂದಿವ್ನಿ ಒಪ್ಪಿಸಿಕೊಳ್ಳೆ ಹರಕೆಯ ನೋಡವಳಂದವ ಮೊಗ್ಗಿನ ಮಾಲ ಚಂದವ ನೋಡವಳಂದವ ಮೊಗ್ಗಿನ ಮಾಲ ಚಂದವ ನೋಡವಳಂದವ ಮೊಗ್ಗಿನ ಮಾಲ ಚಂದವ ನೋಡವಳಂದವ ಮೊಗ್ಗಿನ ಮಾಲ ಚಂದವ. ಇದುವರೆಗೆ ಬಿಕೆ ಸುಮಿತ್ರ, ಎಂಎಲ್ ಸುಧಾಕರ್, ಗೋಪಿ ಮತ್ತು ಸುಧಾ ಅವರ ಧ್ವನಿಯಲ್ಲಿದ್ದ ಜನಪದ ಗೀತೆ ಮೂಡಿಬಂತು. ಆತ್ಮೀಯ ಕೇಳಿದರೆ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಾಫಿ ಹಾಗೂ ಅಡಿಕೆ ಬೆಳೆಯಲ್ಲಿನ ಅನುಭವಗಳ ಕುರಿತು ಆಲೂರು ತಾಲೂಕು ಜಿ ಬೆಳ್ಳೂರಿನ ಕೃಷಿಕ ಪರಮೇಶ್ ಬಿಎಂ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ಮಣಿ ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಬಿತ್ತರವಾಯಿತು. ಆಕಾಶವಾಣಿ ಹಾಸನ. ಆತ್ಮೀಯ ಕೇಳುಗರೆ, ಭಾರತ ಸರ್ಕಾರ ಕೃಷಿಕರ ಕಲ್ಯಾಣಕ್ಕಾಗಿ ಹಮ್ಮಿಕೊಂಡಿರುವ